ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಈಗ ವೇಳೆ 6:55 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ನೇಗಿಲ ಮಿಡಿತ, ನಂತರ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಉಪಯೋಗ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಆರ್ ಆಕಾಶ್ ಅವರೊಂದಿಗೆ ಸಂದರ್ಶನ, ಮತ್ತು ಮಣ್ಣಿನ ಆರೋಗ್ಯ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಉಸ್ತುವಾರಿ ಮತ್ತು ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ಜಿ ರೇಖಾ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. उपभोक्ता मामले विभाग, भारत सरकार. ರೈತ ಬಾಂಧವರೇ ನಮಸ್ಕಾರ, ನಾನು ಡಾಕ್ಟರ್ ಭರತ್ ಕುಮಾರ್ ಟಿಪಿ, ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಕೃಷಿ ಚಟುವಟಿಕೆಗಳನ್ನ ನಾವು ಚಾಲನೆ ನೀಡಬೇಕಾದ್ರೆ, ಅದನ್ನ ನಾವು ಬೇಸಾಯ ಕ್ರಮಗಳನ್ನ ಮಾಡಬೇಕಾದ್ರೆ, ಮೊದಲನೇ ಬೇಸಾಯ ಕ್ರಮ ನಾವು ಮಾಡಬೇಕಾಗಿರುವಂಥದ್ದು, ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಬೀಜೋಪಚಾರ. ಇದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಬೇಸಾಯ ಕ್ರಮಗಳು. ರೈತ ಬಾಂಧವರೇ, ನೀವು ಬೀಜೋಪಚಾರವನ್ನ ಮಾಡಿದ್ದೇ ಆದಲ್ಲಿ ಸುಮಾರು ನೀವು ಉಳಿತಾಯ ಮಾಡಬಹುದಾಗಿರುತ್ತೆ. ಎಲ್ಲರೂ ಕೂಡ ಬೀಜೋಪಚಾರವನ್ನ ಪ್ರತಿ ಬೆಳೆಯಲ್ಲೂ ಕೂಡ, ಪ್ರತಿ ನೀವೇನು ಕೃಷಿ ಬೆಳೆ ಮಾಡ್ತೀರಾ ಎಲ್ಲಾ ಬೆಳೆಯಲ್ಲೂ ಕೂಡ ಬೀಜೋಪಚಾರವನ್ನ ನೀವು ಅಳವಡಿಸ್ಕೋಬೇಕು. ಈ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಿಮಗೆ ಖರ್ಚು ಕಮ್ಮಿ ಆಗೋದ್ರ ಜೊತೆಗೆ ಮುಂಬರುವ 4-5 ರೋಗಗಳು ಅಥವಾ ಕೀಟಗಳ ಹಾವಳಿಯನ್ನ ನೀವು ತಡೆಯಬಹುದಾಗಿರ್ತದೆ. ಮತ್ತೆ ಬೀಜೋಪಚಾರ ಅಂದ್ರೆ ಏನು? ಬೀಜೋಪಚಾರ ಅಂತಂದ್ರೆ ಬೀಜಗಳಿಗೆ ನಾವು ಕೆಮಿಕಲ್ ಇಂದನೋ, ಶಿಲೀಂಧ್ರ ಇರ್ಬೋದು, ಕೀಟನಾಶಕ ಇರ್ಬೋದು, ಅಥವಾ ಜೀವಾಣುಗಳ ಮೂಲಕ ಲೇಪನ ಮಾಡಿ ನಾವು ಬೀಜವನ್ನ ಉಪಚಾರ ಮಾಡಿದ್ರೆ ಅದನ್ನ ಬೀಜೋಪಚಾರ ಅಂತೇಳಿ ನಾವು ಕರಿತೀವಿ. ಬೀಜೋಪಚಾರವನ್ನ ನಾವು ಶಿಲೀಂಧ್ರನಾಶಕದಿಂದನೂ ಮಾಡಬಹುದಾಗಿರುತ್ತೆ, ಕೀಟನಾಶಕಗಳಿಂದನೂ ಮಾಡಬಹುದಾಗಿರುತ್ತೆ, ಸೂಕ್ಷ್ಮಾಣಿ ಜೀವಿಗಳು ಬಯೋ ಫರ್ಟಿಲೈಸರ್ಸ್ ಅಂತ ನಾವು ಕರಿತೀವಿ, ಬಯೋ ಪೆಸ್ಟಿಸೈಡ್ಸ್ ಅಂತಾನು ಕೂಡ ಕರಿತೀವಿ. ಈಗ ಬಯೋ ಪೆಸ್ಟಿಸೈಡ್ಸ್ ಅಂದ್ರೆ ಟ್ರೈಕೋಡರ್ಮಾ ಆಗಿರ್ಬೋದು, ಬೇರೆ ಬೇರೆ ಸುಡೋಮೊನಸ್ ಆಗಿರ್ಬೋದು, ವ್ಯಾಮ್ ಆಗಿರ್ಬೋದು, ಅಂತದ್ರಲ್ಲೂ ಕೂಡ ನಾವು ಬೀಜೋಪಚಾರವನ್ನ ಮಾಡಬಹುದಾಗಿರ್ತದೆ. ಬಯೋ ಫರ್ಟಿಲೈಸರ್ಸ್, ಈ ರೈಸೋಬಿಯಮ್, ಅಸ್ಟೋಬ್ಯಾಕ್ಟರ್, ನಮ್ಮ KSP, PSP ಅಂತದ್ರಲ್ಲೂ ಕೂಡ ನಾವು ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ. ಪ್ರತಿ ಬೆಳೆ ನೀವು ಯಾವುದೇ, ಅದು ಏಕಧಾನ್ಯ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳ ಬೆಳೆ ಆಗಿರ್ಬೋದು, ಎಣ್ಣೆಕಾಳು ಬೆಳೆಗಳಾಗಿರ್ಬೋದು, ಎಲ್ಲ ಬೆಳೆಗಳು ಕೂಡ ಈ ಬೀಜೋಪಚಾರವನ್ನ ಮಾಡಬಹುದಾಗಿರುತ್ತೆ. ಬೀಜವನ್ನ ಹಾಕುವ ಮೊದಲು ನೀವು ಈ ಒಂದು ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಜೀವಾಣುಗಳು ಇರ್ಬೋದು, ಅದನ್ನ ಲೇಪನ ಮಾಡಿ ಹಾಕಿದ್ರೆ ಮಣ್ಣಿಂದ ಬರುವಂತಹ ಏನು ಕಾಯಿಲೆಗಳಿರುತ್ತೆ ಅದನ್ನ ನೀವು ತಡೆಯಬಹುದಾಗಿರುತ್ತೆ, ಮೊದಲನೇದಾಗಿ. ಎರಡನೇದಾಗಿ, ಬೀಜ ಕರಗುವಿಕೆಯನ್ನ ನೀವು ನೋಡಿರ್ತೀರಾ, ಸೀಡ್ ರಾಟ್ ಅಂತ ಕರಿತೀವಿ ನಾವು, ಆ ಸೀಡ್ ರಾಟ್ ಅನ್ನ, ಬೀಜ ಕರಗುವಿಕೆಯನ್ನ ಈ ಒಂದು ಲೇಪನ ಮಾಡೋದ್ರಿಂದ ನೀವು ತಡೆಯಬಹುದಾಗಿರ್ತದೆ. ಮೂರನೇದಾಗಿ, ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ನಮಗೆ ಏನು ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ಕರಿತೀವಿ, ಏನು ಜರ್ಮಿನೇಷನ್ ಅಂತ, ಏನು ನಮ್ಮ ಮೊಳಕೆಯ ಪ್ರಮಾಣವನ್ನ ನಾವು ಜಾಸ್ತಿ ಮಾಡ್ಕೋಬಹುದಾಗಿರುತ್ತೆ. ಇದು ಬಹಳ ಒಂದು ಉತ್ತಮವಾದ ಕೆಲಸ. ನಾವು ಒಂದು 10 ನಿಮಿಷ ಸಮಯವನ್ನ ನಾವು ಬೀಜೋಪಚಾರ ಕೊಟ್ಟಿದ್ದೆ, ಅದಲ್ಲಿ ನಾವು ಒಂದು ರೋಗವನ್ನ ಹರಡೋದನ್ನ ತಡೆಗಟ್ಕೋಬಹುದಾಗಿರುತ್ತೆ, ಬೀಜ ಕರಗೋದನ್ನ ನಾವು ತಡೆಗಟ್ಕೋಬಹುದಾಗಿರುತ್ತೆ, ಮೊಳಕೆ ಪಡೆಯುವ ಪ್ರಮಾಣವನ್ನ ಜಾಸ್ತಿ ಮಾಡ್ಕೋಬಹುದಾಗಿರುತ್ತೆ, ಏನು ಮಣ್ಣಿನಲ್ಲಿ ಇರುವಂತಹ ಬಾಧಿಸುವ ಕೀಟಗಳಿಂದ ನಾವು ಕಂಟ್ರೋಲ್ ನ ಮಾಡ್ಕೋಬಹುದಾಗಿರುತ್ತೆ. ಹೀಗೆ 10 ಹಲವು ಉಪಯೋಗಗಳು ಈ ಬೀಜೋಪಚಾರದಿಂದ ಇರೋದ್ರಿಂದ ತಾವೆಲ್ಲರೂ ಕೂಡ ಬೀಜೋಪಚಾರವನ್ನ ಮಾಡಬೇಕು. ಈ ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಎಕ್ಸಾಂಪಲ್, ಈಗ ಒಂದು ಯಾವ್ದು ಶಿಲೀಂಧ್ರ ನಾಶಕ, ನಮ್ಗೆ 5 ಕೆಜಿ ಬಿತ್ತನೆ ಬೀಜಕ್ಕೆ ನಾವೊಂದು 2 ಗ್ರಾಮ್ ನಂಗೆ ಒಂದು 15 ಗ್ರಾಮ್ 20 ಗ್ರಾಮ್ ಉಪಯೋಗಿಸಿ ಅಂತ ನಾವು ಹೇಳಿರ್ತೀವಿ. 20 ಗ್ರಾಮಿಗೆ ಒಂದು 50 ರೂಪಾಯಿಂದ 100 ರೂಪಾಯಿ ಆಗ್ಬಹುದು ಬೀಜೋಪಚಾರ ಶಿಲೀಂಧ್ರ ನಾಶಕ. ಅದ್ ಮಾಡೋದ್ರಿಂದ ಮುಂದೆ ಬೆಳೆಗಳಿಗೆ ಬರುವ ಶಿಲೀಂಧ್ರಗಳನ್ನ ನೀವು ಅಲ್ಲಿ ಬೆಳೆ ಬಂದ್ ನಿಂತ ಮೇಲೆ ನಾವು 200 ಲೀಟರ್ ಹೊಡೀರಿ ಅಂತ ಹೇಳ್ತೀವಿ ಕೆಮಿಕಲ್ ಸ್ಪ್ರೇನ. ಆವಾಗ ನಿಮ್ಗೆ 1,000 ರೂಪಾಯಿ 2,000 ರೂಪಾಯಿ ಖರ್ಚಾಗುತ್ತೆ, ಸಮಯ ಹೋಗುತ್ತೆ. ಆಮೇಲೆ ನಿಮ್ಗೆ ಒಂದು ಸಮಯ ಹೋಗೋದ್ರ ಜೊತೆಗೆ ಲೇಬರ್ ಕಾಸ್ಟ್ ಬರುತ್ತೆ, ಕೂಲಿ ಆಳುಗಳ ಸಮಸ್ಯೆ ಬರುತ್ತೆ, ಆ ಒಂದು ಏನು ಕೆಮಿಕಲ್ಸ್ ಹೊಡಿಬೇಕು ಅದ್ರ ಕಾಸ್ಟ್ ಬರುತ್ತೆ. ಈ ನಿಟ್ಟಿನಲ್ಲಿ ಅದನ್ನೆಲ್ಲ ನಾವು ಉಳಿತಾಯ ಮಾಡಬಹುದು ಅಂತಂದ್ರೆ ಎಲ್ಲರೂ ಕೂಡ ದಯಮಾಡಿ ಈ ಬೀಜೋಪಚಾರವನ್ನು ಮಾಡಿ, ಇದರಿಂದ ನಿಮ್ಗೆಲ್ಲ ಬರುವಂತ ಎಲ್ಲಾ ಕೀಟಗಳು ರೋಗಗಳನ್ನ ನಾವು ಹತೋಟಿನ ಮಾಡ್ಕೊಂಡು ನಾವು ಲಾಭದಾಯಕ ಕಡೆಗೆ ಹೋಗ್ಬೋದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಫೋನ್ ನಂಬರ್ 9845528681 ಆಗಿರುತ್ತೆ. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈಗ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಉಪಯೋಗ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಆರ್ ಆಕಾಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಆರ್ ಆಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಕೃಷಿಯಲ್ಲಿ ಸೂಕ್ಷ್ಮ ಜೀವಾಣುಗಳ ಮಹತ್ವ ಕುರಿತು ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ಲಿಕ್ಕೆ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ಈ ಕೃಷಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಅಂತ ಅಂದ್ರೆ ಏನ್ ಸರ್? ಈಗ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಏನು? ಈಗ ಮಣ್ಣಿನಲ್ಲಿ ನಮಗೆ ಕಣ್ಣಿಗೆ ಕಾಣದಂತಹ ಸಾಕಷ್ಟು ಜೀವಿಗಳಿರ್ತವೆ. ಅವನ್ನ ಈ ಕಣ್ಣಿಗೆ ಕಾಣುವಂತ ಜೀವಿಗಳನ್ನ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ನಮಗೆ ಕೃಷಿಗೆ ಉಪಯೋಗ ಅಂತ ಆಗುವಂತ ಜೀವಾಣುಗಳು ಇರ್ತವೆ, ಹಾಗೂ ಇನ್ನಿತರ ಜೀವಾಣುಗಳು ಇರ್ತವೆ. ಇವತ್ತು ನಾವು ಕೃಷಿಗೆ ಉಪಯೋಗ ಆಗುವಂತಹ ಜೀವಾಣುಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗಿದ್ರೆ ಈಗ ಕೃಷಿಯಲ್ಲಿ ಯಾವ ತರ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡ್ತವೆ ಅಂತೀರ? ನೋಡಿ, ಈಗ ಕೃಷಿಯಲ್ಲಿ ಉಪಯೋಗವಂತ ಜೀವಾಣುಗಳು ಯಾವಪ್ಪ ಅಂದ್ರೆ, ಈಗ ರೈಸೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್ ಆಗಿರ್ಬೋದು, ಸೂಡೋಮೋನಾಸ್, ಬೆಸಿಲಸ್, ಮೈಕೋರೈಸಾ, ಸೊ ಇನ್ನಿತರ ಜೀವಾಣುಗಳು ಕೃಷಿಯಲ್ಲಿ ನಮಗೆ ಬಹಳ ಉಪಯೋಗಗಳನ್ನ ಮಾಡಿಕೊಡ್ತವೆ. ಈ ತರ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಮ್ಮ ರೈತ ಬಾಂಧವರು ಯಾವ ರೀತಿ ಬಳಕೆ ಮಾಡಬೇಕಾಗತ್ತೆ ಅಂತೀರ? ಹಾ ನೋಡಿ, ನೀವು ಈಗ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಸೂಕ್ಷ್ಮಾಣುಜೀವಿಗಳು ಇರೋದು ಮುಖ್ಯ ಅಲ್ಲ, ಅವುಗಳನ್ನು ಹೇಗೆ ನಾವು ಇವತ್ತು ಉಪಯೋಗ ಮಾಡ್ಕೋಬೇಕು, ಅವುಗಳ ಉಪಯೋಗದಿಂದ ಹೇಗೆ ನಾವು ನಮ್ಮ ಮಣ್ಣನ್ನ ಕಾಪಾಡ್ಕೋಬೇಕು, ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬೇಕು. ಸೊ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ನಾವು ಸೂಕ್ಷ್ಮಾಣುಜೀವಿಗಳನ್ನ ಹೇಗೆ ಉಪಯೋಗ ಮಾಡ್ಕೋಬೇಕಪ್ಪ ಅಂದ್ರೆ, ಈಗ ನಾವು ರಸಗೊಬ್ಬರಗಳನ್ನೆಲ್ಲ ತಂದು ನಾವು ಈಗ ಮಣ್ಣಿಗೆ ಹಾಕ್ತಿವಿ. ನಾವು ಮಣ್ಣಿಗೆ ಹಾಕಿದ್ರು ಸಹಿತ ಕೆಲವೊಮ್ಮೆ ರೈತರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ನಮಗೆ ಇಳುವರಿನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಇವತ್ತು ನೀವು ಏನೇ ಮಣ್ಣಿಗೆ ತಗೊಂಡೋಗಿ ರಸಗೊಬ್ಬರ ಹಾಕಿದ ತಕ್ಷಣ ಆ ರಸಗೊಬ್ಬರಗಳು ನಿಮ್ಮ ಬೆಳೆಗಳಿಗೆ ನೇರವಾಗಿ ಸಿಗುವಂತ ರೂಪದಲ್ಲಿ ಇರೋದಿಲ್ಲ. ಸೊ ಅಂತ ಸಮಯದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ, ಅವನ್ನ ನಿಮ್ಮ ಬೆಳೆಗಳಿಗೆ ನೇರವಾದ ರೂಪಕ್ಕೆ, ಅವಕ್ಕೆ ಬೇಕಾದ ರೂಪಕ್ಕೆ ಸಿಗುವ ಹಾಗೆ ಅವನ್ನ ಕನ್ವರ್ಟ್ ಮಾಡ್ತವೆ. ಆ ತರ ಕೆಲಸವನ್ನ ಈ ಸೂಕ್ಷ್ಮಾಣುಗಳು ಮಣ್ಣಿನಲ್ಲಿ ಮಾಡ್ತವೆ. ಸೊ ಇಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಹೇಗೆ ಮಣ್ಣಿಗೆ ಹಾಕ್ಬೇಕು, ಮಣ್ಣಿನಲ್ಲಿ ಇರ್ತವೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಈ ಒಂದು ಇದರಲ್ಲಿ ಯೂಸ್ ಮಾಡ್ತಾ ಇರೋಂತಹ ಏನು ಅತಿ ಹೆಚ್ಚು ನಾವು ಹರ್ಬಿಸೈಡ್ಸ್ ಅಂದ್ರೆ ಕಳೆನಾಶಕಗಳು ಮತ್ತೆ ಅತಿ ಹೆಚ್ಚು ಬೇರೆ ಕೆಮಿಕಲ್ಸ್ ರಾಸಾಯನಿಕಗಳನ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಇವತ್ತು ಏನು ಈ ಸೂಕ್ಷ್ಮಾಣು ಜೀವಿಗಳು ಕೃಷಿಗೆ ಉಪಯೋಗ ಅಂತ ಸೂಕ್ಷ್ಮಾಣು ಜೀವಿಗಳ ಒಂದು ಸಂತತಿ ಕಡಿಮೆ ಆಗ್ತಾ ಇದೆ. ಸೊ ಈ ಸಂತತಿಯನ್ನು ನಾವು ವೃದ್ಧಿಸ್ಬೇಕು. ಅದಕ್ಕೋಸ್ಕರ ಹೇಗೆ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಮಣ್ಣಿಗೆ ಒದಗಿಸ್ಬೇಕು ಅನ್ನೋದನ್ನು ಸಹಿತ ನಾವೀಗ ಡಿಸ್ಕಸ್ ಮಾಡೋಣ. ಅಂದ್ರೆ ಈಗ ನಾವು ಜನರಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ರೈತರು ಹೆಚ್ಚು ಹೆಚ್ಚು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು, ಈ ಕ್ರಿಮಿನಾಶಕಗಳನ್ನ ಬಳಸೋದ್ರಿಂದ ನಮ್ಮ ಭೂಮಿಯ ಒಂದು ಫಲವತ್ತತೆ ಅಥವಾ ಗುಣಮಟ್ಟ ಹಾಳಾಗ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ಈಗ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸೋದು ಅಥವಾ ಹರ್ಬಿಸೈಡ್ಸ್ ಬಳಸೋದು ಇದನ್ನೆಲ್ಲ ಮಾಡೋದ್ರಿಂದ ಭೂಮಿಯಲ್ಲಿನ ಫಲವತ್ತತೆ ಕಡಿಮೆ ಆಗ್ತಾ ಇರುತ್ತೆ. ಸೊ ನಾನು ಹೇಳ್ದ ಹಾಗೆ, ನಾವ್ ಏನೇ ಒಂದು ಗೊಬ್ಬರವನ್ನ ತಗೊಂಡೋಗಿ ಹಾಕಿದಾಗ ಅದು ನಿಮ್ಮ ಬೆಳೆಗಳಿಗೆ ನೇರವಾಗಿ ದೊರೆಯುವಂತ ರೂಪದಲ್ಲಿ ಇರೋದಿಲ್ಲ. ಅದನ್ನ ದೊರೆಯಂತ ಮಾಡದೆ ಈ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳು ಏನು ಉತ್ಪತ್ತಿ ಮಾಡುವ ಒಂದು ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಕರಿತೀವಿ ಆಮ್ಲಗಳು, ಆ ಆಮ್ಲಗಳು ನಾವು ಹಾಕಿದಂತಹ ಗೊಬ್ಬರಗಳ ಮೇಲೆ ಆಕ್ಟ್ ಮಾಡಿ ಅವನ್ನ ಸಸ್ಯಗಳಿಗೆ ದೊರೆಯುವಂತೆ ನೇರವಾದ ರೂಪಕ್ಕೆ ಪರಿವರ್ತನೆ ಮಾಡುತ್ತವೆ. ಆವಾಗ ಮಾತ್ರ ನಮ್ಮ ಬೆಳೆಗಳಿಗೆ ನಾವು ಹಾಕಿದಂತ ಗೊಬ್ಬರ ತಲುಪುತ್ತೆ. ಸೊ ಹೇಗೆ ನಾವು ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಮಣ್ಣಿಗೆ ಆ್ಯಡ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ಇದರಲ್ಲಿ ಬೀಜೋಪಚಾರ. ಸೊ ಈ ಬೀಜೋಪಚಾರಕ್ಕೆ ಬಂದ್ರೆ ನಾವು ಬೀಜೋಪಚಾರ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಎರಡರಲ್ಲೂ ಸಹಿತ ನಾವು ಬೀಜೋಪಚಾರವನ್ನ ಮಾಡಬಹುದು. ಯಾವ ರೀತಿ ಮಾಡ್ಬೇಕಾದ ಬೀಜೋಪಚಾರ? ಸೊ ಈಗ ನಾವು ಈಗ ನೋಡ್ರಿ, ಏಕದಳ ಧಾನ್ಯಗಳಿಗೆ ಬಂದ್ರೆ ಏನಪ್ಪ, ಏಕದಳ ಧಾನ್ಯಗಳಲ್ಲಿ ರಾಗಿ, ಜೋಳ, ಭತ್ತ ಈ ತರ ಧಾನ್ಯಗಳಲ್ಲಿ ನಾವು ಬೀಜೋಪಚಾರವನ್ನು ಮಾಡಬಹುದು. ಯಾವ ತರ ಬೀಜೋಪಚಾರ ಅಂದ್ರೆ, ಈ ತರ ಧಾನ್ಯಗಳಲ್ಲಿ ನಾವು ಅಜೋಸ್ಪಿರ್ಲಮ್, ಅಜಿಟೋಬ್ಯಾಕ್ಟರ್ ಇಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಅವುಗಳಿಗೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರದಲ್ಲಿ ಏನಪ್ಪಾ ಅಂದ್ರೆ, ಪ್ರತಿ ಎಕರೆ ಬೀಜಕ್ಕೆ 500 ಗ್ರಾಂ ಈ ತರ ಸೂಕ್ಷ್ಮಾಣು ಜೀವಿಗಳನ್ನ ಬೀಜಕ್ಕೆ ಲೇಪನ ಮಾಡಬೇಕು. ಮೊದಲಿಗೆ ಬೆಲ್ಲದ ನೀರನ್ನ ಬೀಜಕ್ಕೆ ಹಚ್ಚಿ ನಂತರ ಈ ಸೂಕ್ಷ್ಮಾಣು ಜೀವಿಗಳನ್ನ ಅದಕ್ಕೆ ಲೇಪನ ಮಾಡಬೇಕು. ಅತಿಯಾಗಿ ಉಜ್ಜದೆ ಸರಿಯಾಗಿ ಅದು ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡಿ ಬೀಜೋಪಚಾರವನ್ನ ಮಾಡಿ ಬಿತ್ತನೆಯನ್ನು ಮಾಡಬೇಕು. ಈ ಬೀಜೋಪಚಾರ ಯಾಕೆ ಮಾಡ್ಬೇಕಾಗತ್ತೆ ರೈತರು? ಸೊ ಈ ಬೀಜೋಪಚಾರ ಮಾಡೋದ್ರಿಂದ ಏನಪ್ಪಾ ಅಂದ್ರೆ, ನಾವು ಸೂಕ್ಷ್ಮಾಣು ಜೀವಿಗಳನ್ನ ಬೀಜೋಪಚಾರದ ಮೂಲಕ ನಾವು ಮಣ್ಣಿಗೆ ಆಡ್ ಮಾಡ್ತೀವಿ. ಮಣ್ಣಿನಲ್ಲಿ ಇಂಥ ಅಜೋಸ್ಪಿರಲಮ್, ಅಜಿಟೋಬ್ಯಾಕ್ಟರ್ ಈ ತರ ಒಂದು ಸೂಕ್ಷ್ಮಾಣು ಜೀವಿಗಳು ಏನ್ ಕೆಲಸವನ್ನು ಮಾಡ್ತಾವಪ್ಪ ಅಂದ್ರೆ, ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಅವು ಸ್ಥಿರೀಕರಿಸಿ ಸಸ್ಯಗಳಿಗೆ ಅಥವಾ ನಿಮ್ಮ ಬೆಳೆಗಳಿಗೆ ಒದಗುವಂತೆ ಮಾಡ್ತವೆ. ಈ ತರ ಆಗೋದ್ರಿಂದ ನಾವು ಏನು ಶಿಫಾರಸು ಮಾಡುವಂತ ಒಟ್ಟು ಸಾರಜನಕದಲ್ಲಿ ಅಟ್ಲೀಸ್ಟ್ 30% ಸಾರಜನಕವನ್ನ ಕಡಿಮೆ ಮಾಡಬಹುದು. ಅಂದ್ರೆ ಯೂರಿಯಾ ಹಾಕೋದನ್ನ ಕಡಿಮೆ ಮಾಡಬಹುದು. ಅಲ್ಲದೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಮಣ್ಣಿನ ಫಲವತ್ತತೆ ಹೆಚ್ಚಾಗದಲ್ದೆ ನಾವು ಈ ಬೀಜೋಪಚಾರ ಇದನ್ನೆಲ್ಲ ಮಾಡೋದ್ರಿಂದ ಮುಂದೆ ಬರ್ತಕ್ಕಂತ ಕೀಟ ರೋಗಗಳನ್ನಾದ್ರೂ ಸ್ವಲ್ಪ ಹತೋಟಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಬರೀ ಬೀಜೋಪಚಾರ ಮಾಡೋದ್ರಿಂದ ಬರೀ ಸಾರಜನಕ ಸ್ಥಿರೀಕರಣ ಆಗಿರ್ಬೋದು, ಬರೀ ಇದೊಂದೇ ಕೆಲಸವನ್ನ ಮಾಡೋದಿಲ್ಲ. ಈ ಒಂದು ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ, ಹಲವು ತರ ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ ಹಾಗೂ ಇನ್ನಿತರ ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ. ಈ ಪ್ರೊಡ್ಯೂಸ್ ಮಾಡೋ ಆಸಿಡ್ಸ್ ಇಂದ ಆ ನಮ್ಮ ಸಸ್ಯದ ಬೇರುಗಳ ಅಕ್ಕಪಕ್ಕದಲ್ಲಿ ಇನ್ನಿತರ ಸಸ್ಯ ರೋಗವನ್ನ ಉಂಟು ಮಾಡುವಂತಹ ಜೀವಿಗಳಿರ್ಬೋದು, ಅಂತ ಜೀವಿಗಳು ಇವು ಪ್ರೊಡ್ಯೂಸ್ ಮಾಡುವಂತಹ ಒಂದು ಆಸಿಡ್ಸ್ ಇಂದ ಅವು ಏನಾಗ್ತವೆ, ಇನಿಬಿಷನ್ ಅಂದ್ರೆ ಅವು ಬೆಳೆಯಕ್ ಸಾಧ್ಯ ಆಗೋದಿಲ್ಲ. ಆವಾಗ ನಾವು ಏನಪ್ಪಾ ಅಂದ್ರೆ, ಮಣ್ಣಿನ ಮುಖಾಂತರ ಬರುವಂತಹ ಕೆಲವು ರೋಗಗಳನ್ನ ಇಲ್ಲಿ ತಡೆಗಟ್ಟಬಹುದಾಗಿದೆ. ಇನ್ನ ದ್ವಿದಳ ಧಾನ್ಯಗಳಲ್ಲಿ ಬೀಜೋಪಚಾರಕ್ಕೆ ಬಂದ್ರೆ, ಶೇಂಗಾ, ಸೋಯಾಬೀನ್, ತೊಗರಿ ಈ ತರ ಇದರಲ್ಲಿ ರೈಸೋಬಿಯಂ ಅನ್ನು ಮಾಡ್ತೇವೆ. ರೈಸೋಬಿಯನ್ ಮಾಡೋದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಾರಜನಕ ಸ್ಥಿರೀಕರಣ. ರೈಸೋಬಿಯಂ ಸಾರಜನಕ ಸ್ಥಿರೀಕರಣವನ್ನು ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ಅವು ಕೊಡೋ ಸಾರಜನಕ ಅಂದ್ರೆ ಯೂರಿಯಾವನ್ನ ಕಡಿಮೆ ಮಾಡಬಹುದು. ಇದರಿಂದ ನಿಮ್ಮ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ನೀವು ಗೊಬ್ಬರಕ್ಕೆ ಹಾಕುವ ಹಣವನ್ನು ಕೂಡ ಉಳಿತಾಯ ಮಾಡಬಹುದು. ಆಮೇಲೆ ಇವು ಸ್ಥಿರೀಕರಣ ಮಾಡಿದಂತಹ ನೈಟ್ರೋಜನ್ ಮುಂದಿನ ಬೆಳೆಗಳಿಗೂ ಕೂಡ ಉಪಯೋಗ ಆಗುತ್ತೆ. ಆ ಬೆಳೆಗಳಿಗಲ್ಲದೆ ಮುಂದಿನ ಬೆಳೆಗಳಿಗೂ ಕೂಡ ಉಪಯೋಗ ಆಗುತ್ತೆ, ಯಾಕಂದ್ರೆ ಮಣ್ಣಿನಲ್ಲಿ ಸ್ಥಿರೀಕರಣ ಮಾಡಿದ ನೈಟ್ರೋಜನ್ ಅವೈಲಬಲ್ ಇರುತ್ತೆ. ಮತ್ತೆ ಬರೀ ಈ ನೈಟ್ರೋಜನ್ ಅಥವಾ ಸಾರಜನಕ ಸ್ಥಿರೀಕರಣದೆ ಇನ್ನಿತರ ಸೂಕ್ಷ್ಮಾಣು ಜೀವಿಗಳು ಇದಾವೆ, ಅಂದ್ರೆ PSB, ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು. ಸೊ ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಏನಪ್ಪಾ ಇದ್ರದ್ದು ಇಂಪಾರ್ಟೆನ್ಸ್ ಅಂತಂದ್ರೆ, ಇವು ಏನ್ ಮಾಡ್ತವೆ ಅಂದ್ರೆ, ನಾವು ಈಗ NPK ಹಾಕ್ತಿವಿ, ಫಾಸ್ಫರಸ್ ಅನ್ನೋದು ಮಣ್ಣಿನಲ್ಲಿ ಈಸಿಯಾಗಿ ದೊರೆಯುವಂತ ಒಂದು ರೂಪದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಈಗ PSB ಅಂದ್ರೆ ಇವುಗಳಲ್ಲಿ ಮುಖ್ಯವಾಗಿ ಸೂಡೋಮೋನಸ್ ಟ್ರಯಾಟ, ಬೆಸಿಲಸ್ ಸಪ್ಟಿಲಿಸ್ ಈ ತರ ಒಂದು ಕೆಲವು ಸೂಕ್ಷ್ಮಾಣು ಜೀವಿಗಳು ಆ ರಂಜಕವನ್ನ ಕರಗಿಸುವ ಒಂದು ಕೆಲಸದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಸೊ ಅವು ಕರಗಿಸಿದ ನಂತರನೇ ಆ ಒಂದು ರಂಜಕ ನಮ್ಮ ಬೆಳೆಗಳಿಗೆ ಉಪಯೋಗ ಆಗೋದು. ಮತ್ತೆ ಈ ರಂಜಕ ಕರಗಿಸಿದಲ್ಲೇ ರಂಜಕ ಒದಗಿಸುವುದರಲ್ಲೂ ಕೆಲವು ಸೂಕ್ಷ್ಮಾಣು ಜೀವಿಗಳಿದಾವೆ, ಇದರಲ್ಲಿ ಮುಖ್ಯವಾಗಿ ಮೈಕೋರೈಜಾ. ಸೊ ಈ ಮೈಕೋರೈಜಾ ಏನ್ ಮಾಡುತ್ತಪ್ಪ ಅಂತಂದ್ರೆ, ಈ ಮೈಕೋರೈಜಾ ನಾವು ಬೆಳೆಯುವ ಬೆಳೆಗಳ ಬೇರುಗಳ ಜೊತೆ ಇದು ಹೆಣೆದುಕೊಂಡು ಬಾಳದಂತ ಒಂದು ಜೀವಿ, ಸೂಕ್ಷ್ಮಾಣು ಜೀವಿ ಇದು. ಸೊ ಆ ಹೆಣೆದುಕೊಂಡು ಬಾಳದ್ರಿಂದ ಅದು ಏನ್ ಮಾಡುತ್ತೆ ಅಂದ್ರೆ, ಅದು ತನ್ನ ಬೇರುಗಳನ್ನ ಜಾಸ್ತಿ ಭಾಗಕ್ಕೆ, ಮಣ್ಣಿನ ಜಾಸ್ತಿ ಅಗಲವಾಗಿ ತನ್ನ ಬೇರುಗಳನ್ನು ಬಿಟ್ಟಿದಲ್ದಲೆ ಸಸ್ಯದ ಬೇರುಗಳಿಗೆ ಹೆಣೆದುಕೊಂಡಿರೋದ್ರಿಂದ ಸಸ್ಯದ ಬೇರುಗಳಿಂದ ತನಗೆ ಬೇಕಾದ ಆಹಾರನ ತಗೊಂಡು ಅದಕ್ಕೆ ಪ್ರತಿಯಾಗಿ ಸೊ ಮಣ್ಣಿನಲ್ಲಿರುವ ಫಾಸ್ಫರಸ್ ಅಥವಾ ರಂಜಕವನ್ನ ನೇರವಾಗಿ ತನಗೆ ಎಳ್ಕೊಂಡು ತನ್ನಿಂದ ಸಸ್ಯದ ಬೇರುಗಳಿಗೆ ಇದು ರಂಜಕವನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಈ ಮೈಕೋರೈಜಾ ಮಾಡುತ್ತೆ. ಇದು ಒಂದು ಶಿಲೀಂಧ್ರ. ಆಮೇಲೆ ಇನ್ನ ಬೇರೆ ಬೇರೆ ಇದಕ್ಕೆ ಬಂದ್ರೆ, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಏನಪ್ಪ ಟ್ರೈಕೋಡರ್ಮ. ಈ ಟ್ರೈಕೋಡರ್ಮವನ್ನು ಕೂಡ ನಾವು ಬೆಳೆಗಳಲ್ಲಿ ಯೂಸ್ ಮಾಡಬಹುದು. ಈ ಟ್ರೈಕೋಡರ್ಮದಿಂದ ನಾವು ಕೂಡ ಬೀಜೋಪಚಾರವನ್ನು ಮಾಡಬಹುದು. ಇದನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮಣ್ಣಿನಿಂದ ಬರುವಂತಹ ಕೆಲವು ರೋಗಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಮತ್ತೆ ಈ ಸೂಕ್ಷ್ಮಾಣುಗಳು ವೃದ್ಧಿ ಮಾಡ್ಕೊಳೋದಕ್ಕೆ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ರೈತರು ಯಾವ ರೀತಿ ಇನ್ನು ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಿದ್ರೆ ಅನುಕೂಲ ಅಂತೀರಾ? ಈ ನೋಡಿ, ಈ ಸೂಕ್ಷ್ಮಾಣು ಜೀವಿಗಳನ್ನ ಒಂದು ನೇರವಾಗಿ ಅವನ್ನ ಮಣ್ಣಿಗೆ ಹಾಕ್ಬೋದು, ಈ ತರ ಬೀಜೋಪಚಾರ ಆಗಿರ್ಬೋದು. ಮತ್ತೆ ಇನ್ನು ಕೆಲವು ಬೇರೆ ಕ್ರಮಗಳಂದ್ರೆ ನಾವು ಈಗ ಹಸಿರೆಲೆ ಗೊಬ್ಬರಗಳನ್ನ ಹಾಕೋದು, ಸೆಣಬು, ಡಯಾಂಚ, ಗ್ಲಿರಿಸಿಡಿಯಾ ಈ ತರ ಇನ್ನಿತರ ಹಸಿರೆಲೆ ಗೊಬ್ಬರಗಳನ್ನ ಹಾಕಿ ಅವನ್ನ ಮಣ್ಣಿನಲ್ಲಿ ಮಿಕ್ಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಸೊ ಈ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಾಗ ತಂತಾನೆ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಸಂತತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕ್ತಾ ಹೋದ್ರೆ ಆ ಸೂಕ್ಷ್ಮಾಣು ಜೀವಿಗಳಿಗೆ ಯಾವುದೇ ತರದ ಆಹಾರ ಇಲ್ದಂಗೆ ಆಗುತ್ತೆ ಮಣ್ಣಿನಲ್ಲಿ. ಸೊ ನಾವು ಹಾಕುವಂತಹ ಗೊಬ್ಬರಗಳು ಅವಕ್ಕೆ ಆಹಾರ ಅಲ್ಲ. ಹಾಗಾಗಿ ಈ ತರ ನಾವು ಹಾಕೋದ್ರಿಂದ, ಈ ತರ ಹಸಿರೆಲೆ ಗೊಬ್ಬರಗಳು, ಸಾವಯವ ಗೊಬ್ಬರಗಳನ್ನು ಹಾಕೋದ್ರಿಂದ ಅವಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ. ಸೊ ಅದನ್ನ ಅವು ಬಳಸಿಕೊಂಡು ಅವುಗಳ ಸಂತತಿಯನ್ನು ಹೆಚ್ಚು ಮಾಡೋದಲ್ದಲೆ ಅವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತವೆ. ಸೊ ನಿಮ್ಮ ಬೆಳೆಯ ಇಳುವರಿ ಕೂಡ ಹೆಚ್ಚುತ್ತೆ. ಹಲವು ಮಣ್ಣಿನಿಂದ ಬರುವ ಹಾಗೂ ಬೇರುಗಳಿಗೆ ಏನು ರೋಗಗಳು ಬರೋದನ್ನು ಕೂಡ ನೀವು ತುಂಬಾ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಬಹುದಾಗಿದೆ ಇವತ್ತಿನ ಇದರಲ್ಲಿ. ಹಾಗೂ ಇವತ್ತಿನ ಇದರಲ್ಲಿ ನೀವು ನೋಡಬಹುದು, ಈಗ ಎಲ್ಲರೂ ಸಾವಯವದ ಕಡೆ ಎಲ್ಲರೂ ಮುಖ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆಲ್ರೆಡಿ ಈಗ ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆಯಿಂದ ನಮ್ಮ ಮಣ್ಣಿನ ಫಲವತ್ತತೆ ಬಹಳ ಕಡಿಮೆ ಆಗ್ತಾ ಇದೆ. ಮಣ್ಣಿನಲ್ಲಿ ಹೆಚ್ಚೆಚ್ಚು ಉಪ್ಪಿನಾಂಶ ಜಾಸ್ತಿಯಾಗಿ ನೋಡ್ಬೋದು. ಕೆಲವೊಂದು ಎಷ್ಟೇ ನೀರು ಬಿಟ್ಟರು ಸಸ್ಯಗಳು ನೀರು ತಗೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ. ಆ ಥರದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಇವಕ್ಕೆಲ್ಲರೂ ಸಾವಯವದ ಕಡೆ ನೋಡ್ತಿದ್ರೆ, ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಎಲ್ಲದ ದೃಷ್ಟಿಯಿಂದ ಈಗ ಸಾವಯವದ ಕಡೆ ಎಲ್ಲರೂ ಮುಖ ಮಾಡ್ತಾ ಇರೋದ್ರಿಂದ ಆ ಸಾವಯವ ಕೃಷಿಯಲ್ಲಿ ಇಂತಹ ಸೂಕ್ಷ್ಮಾಣು ಜೀವಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅಂತ ನಾವು ಹೇಳ್ಬೋದು. ಈ ಹಸಿರೆಲೆ ಗೊಬ್ಬರಗಳು ಇವೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡಬಹುದು ಅಂತ ಹೇಳಿದ್ರೆ, ಇದ್ರ ಜೊತೆಗೆ ನಾವು ಈ ಜಾನುವಾರುಗಳ ಸಾಕಾಣಿಕೆ ಮಾಡಿಬಿಟ್ಟು ಕೊಟ್ಟಿಗೆ ಗೊಬ್ಬರ ಕೊಡೋದಾಗಿರ್ಬೋದು, ಮತ್ತೆ ಎರೆಹುಳು ಗೊಬ್ಬರ ಕೊಡೋದಾಗಿರ್ಬೋದು, ಇವನ್ನೆಲ್ಲವನ್ನು ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೀರ? ಹೌದು. ಈಗ ನೋಡ್ರಿ, ಜಾನುವಾರುಗಳನ್ನ ಸಾಕಿರ್ತೀವಿ ನಾವು, ಎಲ್ಲರೂ ರೈತರು ತಿಪ್ಪೆಯನ್ನ ಹಾಕಿ ಹಾಕ್ತಾರೆ. ಸೊ ನೀವು ಬರೀ ತಿಪ್ಪೆಯನ್ನ ಹಾಕೋದ್ರ ಬದ್ಲಿ ಅಥವಾ ಹಾಕಿರೋ ಸಗಣಿನ ನೇರವಾಗಿ ತಗೊಂಡೋಗಿ ನೀವು ತೋಟಕ್ಕೆ ಹೊಲಕ್ಕೆ ಹಾಕೋದ್ರ ಬದ್ಲಿ ಅದನ್ನ ಕಾಂಪೋಸ್ಟ್ ಅನ್ನು ಮಾಡಬಹುದು. ಸೊ ನೀವು ಕಾಂಪೋಸ್ಟ್ ಕಲ್ಚರ್ ಅನ್ನ ಬಳಸ್ಕೊಂಡು ಕಾಂಪೋಸ್ಟ್ ಮಾಡೋದ್ರಿಂದ ಅದರಲ್ಲಿ ನೈಟ್ರೋಜನ್, ಈ ಎನ್ ಪಿ ಕೆ ಕಂಟೆಂಟ್ ಇರ್ತದೆ. ಸೊ ಈ ಎನ್ ಪಿ ಕೆ ಕಂಟೆಂಟ್ನ ವೃದ್ಧಿ ಮಾಡಬಹುದು. ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ಉತ್ತಮವಾದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಆ ಮಣ್ಣಿನ ಫಲವತ್ತತೆ ಯಾವ್ಯಾವ ತರ ಹೆಚ್ಚುತ್ತೆ ಅಂದ್ರೆ, ನೀವು ಈ ಒಂದು ಸಾವಯವ ಉತ್ಪನ್ನಗಳನ್ನ ಹಾಕೋದ್ರಿಂದ ಮಣ್ಣಿನಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಸಂತತಿ ವೃದ್ಧಿ ಆಗುತ್ತೆ. ಹಾಗೂ ನೀರಿನ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕರಿತೀವಿ, ಅಂದ್ರೆ ಈಗ ನೀವು ನೀರನ್ನ ಹಾಯಿಸಿದಾಗ ನೀರನ್ನ ಎಷ್ಟು ದಿನ ನಿಮ್ಮ ಮಣ್ಣು ಹಿಡಿದಿಟ್ಕೊಳ್ಳುತ್ತೆ ಅದನ್ನು ಕೂಡ ನೀವು ಹೆಚ್ಚಿಸಬಹುದು. ಇದರಿಂದ ನಿಮ್ಮ ನೀರು ಬಿಡುವ ಸಮಯ ಅಂತರ ಏನಿರುತ್ತೆ ಅಂದ್ರೆ ಇರಿಗೇಷನ್ ಇಂಟರ್ವಲ್ಸ್ ಅನ್ನು ಕೂಡ ನೀವು ಹೆಚ್ಚು ಮಾಡಬಹುದು. ಇದರಿಂದ ನೀರಿನ ಸದ್ಬಳಕೆ ಕೂಡ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಲ್ಲದೆ ಮಣ್ಣಿನ ರಚನೆ ಇದನ್ನು ಕೂಡ ಯೋಚನೆ ಮಾಡೋದು. ಈ ತರ ಸಾವಯವ ಉತ್ಪನ್ನಗಳನ್ನ ಆಡ್ ಮಾಡೋದ್ರಿಂದ ಬಲ್ಕ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಮಣ್ಣಿಂದು. ಸೊ ಆಮೇಲೆ ಪೊರಾಸಿಟಿ ಅಂದ್ರೆ ಚಿಕ್ಕ ರಂಧ್ರಗಳು ಏನಿರ್ತವೆ ಅವು ಹೆಚ್ಚಾಗೋದ್ರಿಂದ ಅವಾಗ ಗಾಳಿ ಆಡೋದಕ್ಕೆ ಒಂದು ತುಂಬಾ ಅನುಕೂಲ ಆಗುತ್ತೆ. ಸೊ ಬೇರುಗಳು ಉಸಿರಾಟ ಚೆನ್ನಾಗಾಗೋದ್ರಿಂದ ನಿಮಗೆ ಬೇರೆ ತರ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಕೂಡ ವೃದ್ಧಿ ಮಾಡಬಹುದು ಅಂತ ನಾವು ಹೇಳ್ಬೋದು. ಈಗ ನಮ್ಮ ರೈತರು ಈ ಮಣ್ಣಿನ ಫಲವತ್ತತೆ ನಮ್ದು ಗುಣಮಟ್ಟವಾಗಿದೆ ಇಲ್ಲ ಚೆನ್ನಾಗಿದೆ ಅಂತ ಖಾತ್ರಿ ಮಾಡ್ಕೊಳೋದು ಹೆಂಗೆ ಅಂದ್ರೆ, ಈಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ನಮ್ಮ ರೈತರು. ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಭೂಮಿಯಲ್ಲಿ ಯಾವ ರೀತಿ ಪೋಷಕಾಂಶಗಳಿದ್ದಾವೆ, ಯಾವ್ಯಾವ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ಯಾವ ಪ್ರಮಾಣದಲ್ಲಿದೆ ಅಂತ ಗೊತ್ತಾಗುತ್ತೆ. ಹಂಗಾಗ್ಬಿಟ್ಟು ನಮ್ಮ ರೈತರು ಎಷ್ಟು ದಿವಸಕ್ಕೊಮ್ಮೆ ಈ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು, ಈ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಏನೇನು ಅನುಕೂಲ ಅಂತೀರ? ಈಗ ನೋಡಿ, ಮಣ್ಣಿನ ಪರೀಕ್ಷೆಯನ್ನು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಮಾಡ್ಬೇಕ್ರಿ. ಒಂದು ಬೆಳೆ ಬೆಳೆಯಕ್ಕಿನ ಮುಂಚೆ ಮಾಡ್ಬೇಕು, ಇಲ್ಲ ಬೆಳೆ ಬೆಳೆದ ನಂತರ ಮಾಡ್ಬೇಕು. ಬೆಳೆ ಇದ್ದಾಗ ಮಣ್ಣಿನ ಪರೀಕ್ಷೆ ಆದಷ್ಟು ಮಾಡಿಸ್ಬಾರ್ದು ಬೆಳೆ ಇದ್ದಾಗ, ಯಾಕಂದ್ರೆ ಗೊಬ್ಬರಗಳನ್ನ ಹಾಕಿರ್ತೀವಿ ಎಲ್ಲ ಮಾಡಿರ್ತೀವಿ, ಹಾಗಾಗಿ ಮಾಡಬಾರ್ದು. ಮತ್ತೆ ಈ ಮಣ್ಣಿನ ಪರೀಕ್ಷೆಯನ್ನ ಈಗ ನಮ್ಮ 1 ಎಕರೆ ಹೊಲ ಇದೆ ಅಂದ್ರೆ ಮಣ್ಣಿನ ಪರೀಕ್ಷೆ ಯಾವ ತರ ಮಾಡಿಸ್ಬೇಕು ಅಂತಂದ್ರೆ, ನಾವು ಜಿಗ್ಜಾಗ್ ಶೇಪ್ ಅಲ್ಲಿ ಮಣ್ಣನ್ನು ತಗೊಂಬರ್ಬೇಕು, ರೆಡ್ ಆಕಾರದಲ್ಲಿ ಮಾಡ್ಕೋತಾ 1 ಎಕರೆಗೆ ಅಟ್ಲೀಸ್ಟ್ ಒಂದು 7-8 ಹತ್ರ ಅಂದ್ರೆ ಮಣ್ಣನ್ನ ತಗೊಂಡ್ ಬರ್ಬೇಕು. ತಗೊಂಡು ಏನೋ ಒಂದು ಅದನ್ನ ಮಿಕ್ಸ್ ಮಾಡಿ, ನಿಮ್ಗೆ ಗೊತ್ತಿದೆ ಈ ಹೇಗೆ ಮಣ್ಣಿನ ಮಾದರಿಯನ್ನ ಹೇಗೆ ತಯಾರಿಸ್ಬೇಕು ಮಣ್ಣಿನ ಪರೀಕ್ಷೆಗೆ ಅಂತೇಳಿ. ಸೊ ಅದನ್ನ ಆಮೇಲೆ ಇಲ್ಲಿ ಬದುಗಳಿದ್ದತ್ತ ತರಬಾರ್ದು, ತಿಪ್ಪೆ ಹಾಕಿದ ಹತ್ರ ಮಣ್ಣನ್ನ ತರಬಾರ್ದು, ಈ ತರ ಪ್ರದೇಶಗಳನ್ನು ಬಿಟ್ಟು ಮಣ್ಣನ್ನು ತಂದು ಪರೀಕ್ಷೆ ಮಾಡಿಸ್ಬೇಕು. ಈಗ ಎಲ್ಲರೂ ಏನಪ್ಪಾ ಅಂತಂದ್ರೆ ಮಣ್ಣಿನ ಪರೀಕ್ಷೆ ಮಾಮೂಲಿ ಈಗ ಮಾಡಿಸೇ ಮಾಡಿಸ್ತಾರೆ. ಏನಂದ್ರೆ ಎಷ್ಟು ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಎಷ್ಟು, ರಂಜಕ ಎಷ್ಟಿದೆ, ಇದನ್ನು ಮಾಡಿಸ್ತಾರೆ. ಬಟ್ ನಿಮ್ಮ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳದ್ದು ಪ್ರಮಾಣ ಎಷ್ಟಿದೆ, ಅವುಗಳ ಸಂತತಿ ಹೇಗಿದೆ ಅನ್ನೋದಕ್ಕೆ ನೀವು ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರೆ ನೀವು ಅದಕ್ಕೆ ಬೇರೆ ತರ ಮಣ್ಣಿನ ಪರೀಕ್ಷೆ ಇದೆ, ಅದನ್ನ ನೀವು ಮಾಡಿಸ್ಬೋದು. ಈಗ ಯೂನಿವರ್ಸಿಟಿಗಳಲ್ಲಿ ಮಾಡ್ತಾರೆ, ಮತ್ತೆ ಕೆವಿಕೆಗಳಲ್ಲೂ ಅದನ್ನ ಮಾಡ್ಕೊಡ್ತಾರೆ. ಅಂದ್ರೆ ನಿಮ್ಮ ಮಣ್ಣಿನಲ್ಲಿ ಯಾವ್ಯಾವ ತರ ಸೂಕ್ಷ್ಮಾಣುಜೀವಿಗಳಿದಾವೆ, ಅವು ಎಷ್ಟರ ಮಟ್ಟಿಗಿದಾವೆ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಇದೆ. ನೀವು ಅದನ್ನ ಮಾಡಿಸ್ಕೊಂಡ್ರೆ ನಮ್ಮ ಮಣ್ಣಿನಲ್ಲಿ ಯಾವ ತರ ಸೂಕ್ಷ್ಮಾಣುಜೀವಿಗಳು ಇಲ್ಲ, ಯಾವ ತರ ಸೂಕ್ಷ್ಮಾಣುಜೀವಿಗಳು ಕಡಿಮೆ ಇದಾವೆ ಅನ್ನೋದನ್ನ ನೀವು ತಿಳ್ಕೊಂಡು ಆ ತರ ಒಂದು ಸೂಕ್ಷ್ಮಾಣುಜೀವಿಗಳು ಇರುವಂತಹ ಜೈವಿಕ ಗೊಬ್ಬರಗಳನ್ನ ನೀವು ನಿಮ್ಮ ಮಣ್ಣಿನಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಆಗಿರ್ಬೋದು, ನಿಮ್ಮ ಬೆಳೆಗಳಲ್ಲಿ ಬಳಸೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆಯನ್ನ ನೀವು ಬಹಳ ಚೆನ್ನಾಗಿ ವೃದ್ಧಿಸ್ಕೋಬಹುದು. ಈ ಮಣ್ಣಿನ ಫಲವತ್ತತೆ ವೃದ್ಧಿಸೋದ್ರಿಂದ ಏನಪ್ಪ ಅನುಕೂಲ ಅಂದ್ರೆ, ಈಗ ಮಣ್ಣು ಹೋಗ್ತಾ ಹೋಗ್ತಾ ನೀವು ಬರೀ ರಾಸಾಯನಿಕಗಳನ್ನೇ ಬಳಸ್ತಾ ಹೋದ್ರೆ ಮುಂದೊಂದು ದಿನಕ್ಕೆ ಬರಡು ಭೂಮಿ ಆಗೋದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ನಿಮ್ಮ ನೆಲಗಳು ಬರಡು ಭೂಮಿ ಆಗ್ಬಿಡ್ತವೆ, ಮುಂದೊಂದು ಕಾಲಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದರಲ್ಲಿ ಏನು ಬೆಳೆದೇ ಇರುವಂತಹ ಪರಿಸ್ಥಿತಿ ಬರಬಹುದು. ಅದೇ ನಿಮ್ಮ ಮಣ್ಣಿನ ಫಲವತ್ತತೆನ ಕಾಪಾಡ್ಕೊಂಡು ಹೋದ್ರೆ ಇನ್ನು 100 ವರ್ಷ ಆದ್ರೂ ಅದರಲ್ಲಿ ನೀವು ಒಳ್ಳೊಳ್ಳೆ ಬೆಳೆಯನ್ನ ತೆಗಿಬಹುದು ಅಂತ ನಾವು ಹೇಳ್ಬೋದು. ಮಣ್ಣಿನ ಫಲವತ್ತತೆ ಕಾಪಾಡ್ತಾ ಹೋದ್ರೆ ನಾವು ಒಳ್ಳೆ ಬೆಳೆಗಳು ತಗೋಬಹುದು, ಮತ್ತೆ ಇಳುವರಿ ಪ್ರಮಾಣನೂ ಹೆಚ್ಚು ಮಾಡ್ಕೋಬಹುದು ಅಂತ. ಹೌದು, ಇಳುವರಿ ಪ್ರಮಾಣನು ಚೆನ್ನಾಗಾಗುತ್ತೆ, ಹಲವು ರೋಗಗಳನ್ನ ನೀವು ಕಂಟ್ರೋಲ್ ಮಾಡಬಹುದು, ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಇಳುವರಿ ಜಾಸ್ತಿ ಆದೇ ಆಗುತ್ತೆ. ನಾವು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳ ಇತ್ತೀಚೆಗೆ ಬಳಸ್ತಾರೆ ರೈತರು, ಇದರಿಂದ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರಾ? ಹೌದು, ಈಗ ಇತ್ತೀಚಿನಲ್ಲಿ ಏನಾಗ್ತಿದೆ ಅಂದ್ರೆ ಅತಿ ಹೆಚ್ಚು ಸಾರಜನಕವನ್ನು ತುಂಬಾ ನೀಡ್ತಾರೆ ರೈತರು. ನಾವು ಎಷ್ಟು ಹೇಳಿದ್ರು ಅವರು ಅದನ್ನ ಪರಿಗಣನೆ ಮಾಡಲ್ಲ. ಈ ಅತಿ ಹೆಚ್ಚು ನಾವು ಸಾರಜನಕವನ್ನು ನೀಡೋದ್ರಿಂದ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಅಷ್ಟೇ ಆಗುತ್ತೆ. ಅಂದ್ರೆ ಚೆನ್ನಾಗಿ ಹಸಿರಾಗ್ತಾವ ಗಿಡಗಳು. ಅತಿ ಹೆಚ್ಚು ಈ ಚೆನ್ನಾಗಿ ಹಸಿರಾಗೋದ್ರಿಂದ ಗಿಡಗಳು ಏನಾಗುತ್ತೆ ಅಂದ್ರೆ ಈ ಸಮಯದಲ್ಲಿ ರೋಗ ಮತ್ತೆ ಕೀಟಬಾಧೆ ಯಥೇಚ್ಛವಾಗುತ್ತೆ. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಡಿಮೆ ಸಾರಜನಕ, ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾರಜನಕವನ್ನು ಮಾತ್ರ ಕೊಡ್ಬೇಕು. ಹಾಗೂ ಈ ತರ ಜೈವಿಕ ಗೊಬ್ಬರಗಳನ್ನ, ಸಾರಜನಕ ಸ್ಥಿರೀಕರಣ ಮಾಡುವಂತ ಜೈವಿಕ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಏನು ಶಿಫಾರಸಿಗಿಂತನೂ ಸ್ವಲ್ಪ ಕಡಿಮೆ ಒಂದು ಸಾರಜನಕವನ್ನ ಕೊಡಬಹುದು. ಆಮೇಲೆ ಇದರಿಂದ ಏನಪ್ಪ ಉಪಯೋಗ, ಕೀಟ ಮತ್ತೆ ರೋಗದ ಬಾಧೆಗಳನ್ನು ಕೂಡ ರೈತರು ತಪ್ಪಿಸಬಹುದಾಗಿದೆ. ಈ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಈ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಏನಾದರೂ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು, ತರಬೇತಿಗಳು ಏನಾದರೂ ಹಮ್ಮಿಕೊಳ್ತೀರಾ? ಹೌದು, ತುಂಬಾ ಕಡೆ ನಾವು ಈಗ ಮಾಡಿದೀವಿ, ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದೀವಿ. ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಜೈವಿಕ ಗೊಬ್ಬರಗಳನ್ನ ಹಾಕಬೇಕು, ದ್ವಿದಳ ಧಾನ್ಯಗಳಲ್ಲಿ ಯಾವ ಜೈವಿಕ ಗೊಬ್ಬರಗಳ ಬಳಕೆ ಮಾಡಬೇಕು, ಏಕದಳ ಧಾನ್ಯಗಳಲ್ಲಿ ಯಾವ ಜೈವಿಕ ಗೊಬ್ಬರಗಳ ಬಳಕೆ ಮಾಡಬೇಕು, ತೋಟಗಾರಿಕೆಯಲ್ಲಿ ಯಾವ್ಯಾವ ತರ ಜೈವಿಕ ಗೊಬ್ಬರಗಳನ್ನ ಹಾಕ್ಬೋದು, ಹಾಗೂ ಮತ್ತೆ ಜೈವಿಕ ಗೊಬ್ಬರಗಳ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಯಾವ್ಯಾವ ಯೂಸ್ ಮಾಡಿದ್ರೆ ನಿಮ್ಮ ತೋಟದಲ್ಲಿ ಚೆನ್ನಾಗಿ ನಿಮ್ಮ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬಹುದು. ಅದರಲ್ಲೂ ಈಗ ಬೇಸಿಗೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೀರಿನ ನಿರ್ವಹಣೆ ಮಾಡ್ಬೇಕಾದ್ರೆ ಈ ಹಸಿರೆಲೆ ಗೊಬ್ಬರಗಳು ತುಂಬಾ ಉಪಯುಕ್ತ ಆಗ್ತವೆ. ಆದಷ್ಟು ನೀವು ಹಸಿರೆಲೆ ಗೊಬ್ಬರಗಳನ್ನ ಈ ಬೇಸಿಗೆಯಲ್ಲಿ ನೀವು ತೋಟದಲ್ಲಿ ಹಾಕೊಂಡಿದ್ರೆ ಸೊ ನಿಮ್ಮ ಮಣ್ಣು ಬೇಗ ತೇವಾಂಶವನ್ನ ಕಳ್ಕೊಳ್ಳಲ್ಲ, ಮತ್ತೆ ನಿಮ್ಮ ತೋಟದ ಉಷ್ಣತೆಯನ್ನು ಕೂಡ ನೀವು ಕಾಪಾಡ್ಕೋಬಹುದು ಅಂತ ನಾವು ಹೇಳ್ಬೋದು. ಇತ್ತೀಚೆಗೆ ರೈತರೆಲ್ಲ ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಜೀವಂತ ಓದಿಕೆ ಇವೆಲ್ಲ ಹೇಳೋದನ್ನು ಈ ಒಂದು ಸೂಕ್ಷ್ಮಣ ವೃದ್ಧಿಯಾಗಿ ಒಂದು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ರೈತರು ಅನುಕೂಲ ಆಗುತ್ತೆ ಅಂತೀರ? ಹೌದು, ಇದುವರೆಗೂ ಬರೀ ರಾಸಾಯನಿಕ ಕೃಷಿಯನ್ನು ಮಾಡಿರ್ತಾರೆ, ಈ ವರ್ಷ ನೀವು ತಗೊಂಡೋಗಿ ಜೈವಿಕ ಗೊಬ್ಬರಗಳನ್ನ ಹಾಕಿದ ತಕ್ಷಣ ನಿಮ್ಮ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಸೊ ನೀವು ಇದನ್ನ ಒಂದು 5-6 ವರ್ಷ ಪ್ರತಿ ವರ್ಷನೂ ನೀವು ಇದನ್ನ ಮಾಡ್ಕೋತ ಹೋಗ್ಬೇಕು, ಆವಾಗ ನಿಮ್ಮ ಮಣ್ಣಿನ ಫಲವತ್ತತೆ ವೃದ್ಧಿ ಆಗುತ್ತೆ. ಅದಾದ ನಂತರ ನಿಮ್ಮ ಏನು ಒಂದು ಇಳುವರಿ ಅನ್ನೋದು ಸಸ್ಟೈನಬಲ್, ಅಂದ್ರೆ ಒಂದೇ ಸಮನಾಗಿ ಪ್ರತಿ ವರ್ಷವನ್ನು ಸ್ಥಿರವಾಗಿ ನೀವು ಇಳುವರಿನ ತಗೊಂತ ಹೋಗ್ಬೋದು, ಜಾಸ್ತಿನೂ ತಗೋಬಹುದು ಚೆನ್ನಾಗಿ ಇದನ್ನ ಮಾಡಿದ್ರೆ, ಇದನ್ನ ಹೇಳ್ಬೋದು. ಸರ್, ಹಾಗಿದ್ರೆ ಕೊನೆಯದಾಗಿ ಈ ಕೃಷಿಯಲ್ಲಿ ಜೀವಾಣುಗಳ ಮಹತ್ವ ಬಗ್ಗೆ ನಮ್ಮ ರೈತ ಬಂದವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಮಣ್ಣಿನ ಗುಣಧರ್ಮವನ್ನ ಕಾಪಾಡಿಕೊಂಡು ಈ ರೀತಿ ಇದನ್ನೆಲ್ಲ ಅನುಕೂಲಗಳು ಮಾಡ್ಕೋಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈ ನೋಡಿ, ಈಗ ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಈ ಮಣ್ಣಿನ ಗುಣಧರ್ಮ ಬಹಳ ಮುಖ್ಯ. ಮಣ್ಣಿನ ಗುಣಧರ್ಮಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನ ಬೆಳಿಬೇಕು. ಯಾವ್ದಾವ್ದು ಮಣ್ಣಿನಲ್ಲಿ ಯಾವ್ದಾವ್ದು ಬೆಳೆಗಳನ್ನ ಬೆಳೆಯಕ್ ಹೋದ್ರೆ ನಾವು ಅದರಲ್ಲಿ ಸೋಲೋವನ್ನು ಅನುಭವಿಸ್ಬೇಕಾಗುತ್ತೆ. ಆ ಮಣ್ಣಿನ ಗುಣಧರ್ಮಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳಿಬೇಕು. ಮತ್ತೆ ಈ ಮುಂದೆ ನಾವು ಏನು ರಾಸಾಯನಿಕಗಳನ್ನು ಹಾಕ್ತೀವಿ, ಗೊಬ್ಬರಗಳನ್ನು ಹಾಕ್ತೀವಿ, ಅವು ಕೆಲಸ ಮಾಡಬೇಕು ಅಂತಂದ್ರೆ ಈ ಸೂಕ್ಷ್ಮ ಜೀವಿಗಳ ಸಂತತಿ ಮಣ್ಣಿನಲ್ಲಿ ಹೆಚ್ಚಾಗಲೇಬೇಕು, ಅದನ್ನ ನಾವು ಕಾಪಾಡಬೇಕು. ಸೊ ಈಗ ನಾವು ರೈತರಿಗೆ ಏನ್ ಹೇಳಪ್ಪಾ ಅಂತಂದ್ರೆ, ಈಗ ನೀವು ಒಂದೇ ಸತಿ ಸಾವಯವ ಕೃಷಿಗೆ ಬರ್ರಿ ಅನ್ನತ ಹೇಳೋದಕ್ಕಿಂತ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಹಂತ ಹಂತವಾಗಿ ನೀವು ಪ್ರತಿ ವರ್ಷ ಜಾಸ್ತಿ ಮಾಡಬೇಕು, ಆ ತರ ಹಂತ ಹಂತವಾಗಿ ನೀವು ಸಾವಯವ ಕೃಷಿಯನ್ನು ಮಾಡ್ತಾ ಬಂದ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬಹುದು, ಒಳ್ಳೆ ಇಳುವರಿನೂ ಪಡಿಬಹುದು, ಹಾಗೂ ನಿಮ್ಮ ಮಣ್ಣಿಗೆ ತಕ್ಕಂಥ ಬೆಳೆಗಳನ್ನು ಬೆಳೆದಾಗ ಅದರಲ್ಲಿ ಒಳ್ಳೆ ಇಳುವರಿ ನೀವು ಪಡೆಯೋದರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಅಂತ ನಾವು ಹೇಳ್ಬೋದು. ಕೃಷಿಯಲ್ಲಿ ಸೂಕ್ಷ್ಮದ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಯಾವ ರೀತಿ ಸಂಪರ್ಕ ಮಾಡಬಹುದು? ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೇರವಾಗಿ ಬಂದ್ರೆ ನಮ್ಮನ್ನು ಭೇಟಿ ಮಾಡಬಹುದು. ಭೇಟಿ ಮಾಡೋಕ್ಕಾಗದೆ ಅಂತವರು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ನನ್ನ ಮೊಬೈಲ್ ಸಂಖ್ಯೆ 9632497891. ರೈತ ಬಾಂಧವರೇ, ಎನ್ ಆರ್ ಆಕಾಶ್ ಅವರು ತಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡ್ತಾರೆ. ಅವರನ್ನ ಇನ್ನೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಮಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ 9632497891. ಬಹಳ ಸಂತೋಷ ಆಕಾಶ್ ಅವರೇ, ಇದುವರೆಗೂ ನೀವು ಈ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಮಹತ್ವದ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಉಪಯೋಗ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಆರ್ ಆಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ ಪ್ರಸವ ಪೂರ್ವ ಆರೈಕೆ, ಹೆರಿಗೆ, ಬಂಜೆತನ ನಿವಾರಣ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಉದರದರ್ಶಕ ಶಸ್ತ್ರಚಿಕಿತ್ಸೆ, ಟ್ಯುಬ್ಯಾಕ್ಟಮಿ ಅಲ್ಲದೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ಚಿಕಿತ್ಸೆ ಈಗ ನಿಮ್ಮ ಬಸಪ್ಪ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಬಸಪ್ಪ ಹಾಸ್ಪಿಟಲ್, ಆರ್ಟಿಒ ಹಿಂಭಾಗ, ಚಿತ್ರದುರ್ಗ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಈಗ ಕೇಳಿ ಮಣ್ಣಿನ ಆರೋಗ್ಯ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಉಸ್ತುವಾರಿ ಮತ್ತು ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ಜಿ ರೇಖಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈ ಮಣ್ಣಿನ ಬಗ್ಗೆ ಅಂದರೆ ಮಣ್ಣಿನ ಆರೋಗ್ಯದ ಬಗ್ಗೆ, ಮಣ್ಣಿನ ಆರೋಗ್ಯ ಹೇಗಿರುತ್ತೆ, ಅದರಲ್ಲಿ ಏನೇನು ಪೋಷಕಾಂಶಗಳಿರ್ತವೆ, ಮತ್ತು ಮಣ್ಣನ್ನು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ರೈತರು ಏನು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ದಾವಣಗೆರೆ ಕೃಷಿ ಇಲಾಖೆಯ ಉಸ್ತುವಾರಿ ಮತ್ತು ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ರೇಖಾ ಅರ್ಜಿ ಅವರೀಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೇಡಮ್, ಈ ಮಣ್ಣಿನ ಬಗ್ಗೆ ಅಂದರೆ ಮಣ್ಣಿನ ಆರೋಗ್ಯದ ಬಗ್ಗೆ, ಮಣ್ಣಿನ ಆರೋಗ್ಯ ಹೇಗಿರುತ್ತೆ, ಅದರಲ್ಲಿ ಏನೇನು ಪೋಷಕಾಂಶಗಳಿರ್ತವೆ, ಮತ್ತು ಮಣ್ಣನ್ನು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ರೈತರು ಏನು ಮಾಡಬೇಕಾಗುತ್ತೆ, ಇದರ ಒಂದು ವಿಶೇಷ ಏನು, ಇದರ ಮಹತ್ವ ಏನು, ಅದರ ಬಗ್ಗೆ ಹೇಳಿ. ಆಹಾರ ಉತ್ಪಾದನೆಯಲ್ಲಿ ಮಣ್ಣಿನ ಮಹತ್ವ ಅಥವಾ ಮಣ್ಣಿನ ಪ್ರಾಮುಖ್ಯತೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದಾಗಿದೆ ಸರ್. ಥೈಲ್ಯಾಂಡ್ನ ರಾಜ ಆದಂತ HM ಕಿಂಗ್ ಭೂಮಿಭಾಲ್ ಅದುಲಾಡೆಜನ್ ಅವರು December 5 ಅವರ ಹುಟ್ಟಿದ ದಿನ ಆಗಿರುತ್ತೆ ಸರ್. ಆ ರಾಜ ತನ್ನ ರಾಜ್ಯದಲ್ಲಿ ಮಣ್ಣಿನ ಸಂರಕ್ಷಣೆಯ ಕುರಿತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಈ ದಿಶೆಯಲ್ಲಿ ವಿಶ್ವಸಂಸ್ಥೆ December 5 ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಲಿಕ್ಕೆ 2013 ಡಿಸೈಡ್ ಮಾಡಲಾಗುತ್ತೆ ಸರ್. ಸ್ಟಾಪ್ ಸಾಯಿಲ್ ಸಲನೈಸೇಷನ್ ಅಂಡ್ ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮಣ್ಣಿನ ಲವಣತೆ ಅಥವಾ ಕ್ಷಾರತೆಯನ್ನ ತಡೆಗಟ್ಟುವಂಥದ್ದು. ಮಣ್ಣಿನ ಲವಣತೆ ಮತ್ತು ಕ್ಷಾರತೆ ಇದು ಇಳುವರಿಯನ್ನ ಕುಂಠಿತಗೊಳಿಸುವುದರಲ್ಲಿ ಪ್ರಮುಖ ಕಾರಣವಾಗಿದೆ. ಸೊ ಇದನ್ನ ನಾವು ನಿರ್ವಹಣೆ ಮಾಡಿದ್ದೇ ಆಗದಲ್ಲಿ ನಮ್ಮ ಮಣ್ಣಿನ ಉತ್ಪಾದಕತೆ ಹೆಚ್ಚಾಗುತ್ತೆ ಸರ್. ಹಾಗೆ ಮಣ್ಣಿನ ಆರೋಗ್ಯ ಉತ್ತಮವಾಗಿದ್ದಲ್ಲಿ ಮಾತ್ರ ಬೆಳೆಯುತ್ತಿರುವ ಜನಸಂಖ್ಯೆಯ ಆಹಾರ ಬೇಡಿಕೆಯನ್ನ ನೀಗಿಸಬಹುದು. ಆದ್ದರಿಂದ ಉತ್ತಮ ಆರೋಗ್ಯಕರ ಮಣ್ಣು ಕೃಷಿಯಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಸರ್. ತಾವು ಹೇಳಿದ್ರೆ ಮಣ್ಣಿನ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ನಮ್ಮ ಕೃಷಿಯಲ್ಲಿ ಅಂತ ಹೇಳಿ. ಈಗ ಮಣ್ಣು ಆರೋಗ್ಯ ಅಂದ್ರೆ ಏನು, ಇದು ಕೃಷಿಯಲ್ಲಿ ಅಥವಾ ನಮ್ಮ ಆಹಾರ ಉತ್ಪಾದನೆಯಲ್ಲಿ ಯಾವ ರೀತಿಯ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಾ? ಸರ್, ನಮ್ಗೆ ಗೊತ್ತಿರೋ ಹಾಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತಾರೆ. ಅಂದ್ರೆ ಕೃಷಿ ಎಲ್ಲಿವರೆಗೂ ಮಾಡ್ತೀವೋ ಅಲ್ಲಿವರೆಗೂ ಬರಗಾಲ ಬರೋದಿಲ್ಲ ಅಂತ. ಆದ್ರೆ ಕೃಷಿಯನ್ನ ನಾವು ಎಲ್ಲಿವರೆಗೂ ಮಾಡಬಹುದು ಅಂತ ನೋಡೋದಾದ್ರೆ ನಮ್ಮ ಮಣ್ಣು ಆರೋಗ್ಯಕರವಾಗಿದ್ದಲ್ಲಿ ಮಾತ್ರ ಉತ್ತಮ ಕೃಷಿಯನ್ನ ಮಾಡಬಹುದು ಸರ್. ಮಣ್ಣಿನ ಆರೋಗ್ಯ ಅಂತ ನೋಡೋದಾದ್ರೆ ಮಣ್ಣು ಭೌತಿಕವಾಗಿ, ರಾಸಾಯನಿಕವಾಗಿ ಹಾಗೂ ಜೈವಿಕವಾಗಿ ಉತ್ತಮವಾಗಿರ್ತಕ್ಕಂಥ ಮಣ್ಣನ್ನ ನಾವು ಆರೋಗ್ಯಕರವಾದ ಮಣ್ಣು ಅಂತ ಹೇಳ್ತೀವಿ ಸರ್. ಈಗ ರಾಸಾಯನಿಕ ಗುಣಧರ್ಮಗಳು ಅಂತ ನೋಡೋದಾದ್ರೆ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಪ್ರಮಾಣ, ಅದರ ರಸಸಾರ ಮತ್ತೆ ಮಣ್ಣಿನ ಸಾಂದ್ರತೆ ಇವುಗಳ ಎಲ್ಲವನ್ನು ಸಹ ನಾವು ಮಣ್ಣಿನ ರಾಸಾಯನಿಕ ಧರ್ಮಗಳು ಅಂತ ಹೇಳ್ತೀವಿ ಸರ್. ಇವೆಲ್ಲ ಸಹ ಉತ್ತಮವಾಗಿರಬೇಕು. ಆದ್ರೆ ಭೌತಿಕ ಅಂತ ನೋಡೋದಾದ್ರೆ ಮಣ್ಣಿನಲ್ಲಿ ನೀರನ್ನ ಹಿಡ್ಕೊಳ್ತಕ್ಕಂತ ಗುಣ ಆಗಿರ್ಬೋದು, ಮಣ್ಣಿನಲ್ಲಿ ಗಾಳಿ ಆಡ್ತಕ್ಕಂತ ಗುಣ ಆಗಿರ್ಬೋದು, ಇವುಗಳೆಲ್ಲ ಉತ್ತಮವಾಗಿದ್ರೆ ಮಣ್ಣನ್ನ ಉತ್ತಮ ಮಣ್ಣು ಅಂತ ಹೇಳ್ತೀವಿ. ಇನ್ನ ಜೈವಿಕ ಗುಣಧರ್ಮ ಅಂತ ನೋಡೋದಾದ್ರೆ ಮಣ್ಣಿನಲ್ಲಿ ಈಗ ಒಂದು ಹಿಡಿ ಮಣ್ಣು ಹಿಡಿದ್ರೆ ನಮ್ಮ ಪ್ರಪಂಚದಲ್ಲಿ ಎಷ್ಟು ಜನ ಇದೀವಲ್ಲ, ಜನಸಂಖ್ಯೆ ಅಷ್ಟು ಸೂಕ್ಷ್ಮ ಜೀವಿಗಳಿದಾವೆ ಅಂತ ಹೇಳ್ತೀವಿ ಸರ್. ಹಾಗಾಗಿ ಮಣ್ಣು ಉಸಿರಾಡುತ್ತೆ ಸರ್ ದಿನಾಲು, ಅಂದ್ರೆ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳನ್ನ ಹಿಡಿದಿಟ್ಕೊಂಡಿದೆ. ಸೊ ಅಂತ ಮಣ್ಣು ಉತ್ತಮವಾದ ಜೈವಿಕ ಸೂಕ್ಷ್ಮ ಜೀವಿಗಳನ್ನ ಹಿಡಿದಿಟ್ಕೊಂಡಿದ್ರೆ ಅಂತಹ ಮಣ್ಣನ್ನು ನಾವು ಉತ್ತಮ ಆರೋಗ್ಯಕರ ಮಣ್ಣು ಅಂತ ಹೇಳ್ತೀವಿ ಸರ್. ಆರೋಗ್ಯವಾಗಿತ್ತು ನಮ್ಮ ಮಣ್ಣು ಅಂದ್ರೆ ಮಾತ್ರ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಂತಕ್ಕೆ ಒದಗಿಸುತ್ತೆ ಸರ್. ಅವಾಗ ಮಾತ್ರ ನಾವು ಉತ್ತಮ ಬೆಳೆಯನ್ನ ಬೆಳಿಬಹುದು ಅಂತ ಹೇಳ್ತೀವಿ. ಈಗ ತಾವ್ ಹೇಳಿದ್ರೆ ಮಣ್ಣಿನ ಆರೋಗ್ಯ ಹೇಗಿರುತ್ತೆ ಅಂತೇಳಿ, ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ತಿಳಿಯೋದಾದ್ರೆ ಹೇಗೆ ನಾವು ಸರ್ ಮಣ್ಣು ಆರೋಗ್ಯಕರವಾಗಿದೆಯೋ ಇಲ್ಲೋ ಅಂತ ತಿಳ್ಕೋಬೇಕಾದ್ರೆ ನಾವು ಮಣ್ಣಿನ ಪರೀಕ್ಷೆ ಮಾಡ್ಬೇಕಾಗುತ್ತೆ ಸರ್. ಮಣ್ಣು ಪರೀಕ್ಷೆ ಅಂದ್ರೆ ನಾನು ಹೇಳಿದ ಹಾಗೆ ಮಣ್ಣಿನ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನ ಹಾಗೂ ಮಣ್ಣಿನಲ್ಲಿರತಕ್ಕಂತಹ ಬೆಳೆಗೆ ಲಭ್ಯವಾಗಬಲ್ಲ ಪೋಷಕಾಂಶಗಳ ಪ್ರಮಾಣವನ್ನ ಮಣ್ಣು ಪರೀಕ್ಷೆ ಮೂಲಕ ತಿಳ್ಕೋಬಹುದು ಸರ್. ಈ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ನೋಡೋದಾದ್ರೆ ಈ ಮಣ್ಣು ಪರೀಕ್ಷೆಯಿಂದ ನಮಗೆ ಫಲಿತಾಂಶ ಗೊತ್ತಾಗುತ್ತೆ. ನಮ್ಮ ಮಣ್ಣು ಆಮ್ಲೀಯವಾಗಿದೆಯೋ ಕ್ಷಾರವಾಗಿದೆಯೋ, ನಮ್ಮ ಮಣ್ಣು ಆಮ್ಲೀಯವಾಗಿದ್ರೆ ಅಥವಾ ಕ್ಷಾರವಾಗಿದ್ರೆ ರೈತ ಯಾವ ರೀತಿಯ ನಿರ್ವಹಣೆಯನ್ನ ಮಾಡ್ಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ಹಾಗೆ ಮಣ್ಣಿನ ಪರೀಕ್ಷೆಯಿಂದ ಸಮಸ್ಯಾತ್ಮಕ ಮಣ್ಣುಗಳೇನಾದ್ರೂ ಇದ್ರೆ ಅವುಗಳ ಸುಧಾರಣೆಗೆ ನಾವು ಜಿಪ್ಸಮ್ ಹಾಕ್ಬೇಕಾ ಅಥವಾ ಲೈಮ್ ಹಾಕ್ಬೇಕಾ ಅಂತ ನಿರ್ಧರಿಸಬಹುದು. ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳಿಂದ ಅಧಿಕ ಇಳುವರಿಯನ್ನ ಪಡೆಯಬಹುದು. ರೈತ ಈಗ ಮಣ್ಣು ಪರೀಕ್ಷೆ ಮಾಡಿಸಿದ ಮೇಲೆ ಯಾವ ಪೋಷಕಾಂಶ ಹೆಚ್ಚಿದೆ, ಯಾವ ಪೋಷಕಾಂಶ ಕಡಿಮೆ ಇದೆ, ಕಡಿಮೆ ಇದ್ರೆ ಯಾವ ರೀತಿಯ ನಿರ್ವಹಣೆ ಮಾಡಬೇಕು, ಹೆಚ್ಚಿದ್ದಲ್ಲಿ ಯಾವ ನಿರ್ವಹಣೆ ಮಾಡಬೇಕು ಅನ್ನೋದು ಮಣ್ಣು ಪರೀಕ್ಷೆ ಮೇಲೆ ಗೊತ್ತಾಗುತ್ತೆ ಸರ್. ಈ ಮಣ್ಣು ಮಾದರಿಯನ್ನ ಯಾವಾಗ ತೆಗಿಬೇಕು ಅಂತ ನೋಡೋದಾದ್ರೆ ಹಿಂಗಾರು ಪೈರು ಕಟಾವಾದ ಕೂಡಲೇ, ಅಂದ್ರೆ ಇವಾಗ ನಮ್ದು ಹಿಂಗಾರು ಬೆಳೆ ಬೆಳಿತೀವಿ, ಕಟಾವಾದ ತಕ್ಷಣ ಮಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚೆನೆ ಮಣ್ಣಿನ ಮಾದರಿಗಳನ್ನ ತೆಗಿಬೇಕು. ಈಗ ಸಾಮಾನ್ಯವಾಗಿ ನಾವು 4-5 ಎಕರೆ ಜಮೀನು ಹೊಂದಿರತಕ್ಕಂತ ರೈತರಿಗೆ ಒಂದು ಸ್ಯಾಂಪಲ್ ಆದ್ರೆ ಸಾಕಂತ ಹೇಳ್ತೀವಿ ಸರ್, ಒಂದು ಮಾದರಿ. ಈ ಮಾದರಿಯನ್ನ ಹೇಗೆ ತೆಗಿಬೇಕು ಅಂತಂದ್ರೆ ನಾವು ಏನೋ ಒಂದು ಪ್ರತಿಯೊಂದು ಕ್ಷೇತ್ರ ನಮ್ಮ ಜಮೀನ್ ಇರುತ್ತೆ ಅಲ್ಲಿ ತಿರುಗಾಡ್ಬೇಕು, ಅಂದ್ರೆ ಜಿಗ್ ಜಾಗ್ ಅಂತ ಹೇಳ್ತೀವಿ, ಕ್ರಿಸ್ ಕ್ರಾಸ್ ಕ್ರಾಸ್ ಆಗಿ ನಡ್ಕೊಂತ ಹೋಗಿ ಒಂದು 15-20 ಸ್ಥಳಗಳಲ್ಲಿ ಮಾದರಿಯನ್ನ ತೆಗಿಬೇಕಾಗುತ್ತೆ. ಯಾವ ರೀತಿ ಅಂತ ನೋಡೋದಾದ್ರೆ ವಿ ಆಕಾರದ ಗುಂಡಿಯನ್ನ ಮೊದಲನೇದಾಗಿ ತೆಗಿಬೇಕು, ಸುಮಾರು 20 ಸೆಂಟಿಮೀಟರ್ ಆಳದವರೆಗೂ ತೆಗಿಬೇಕು ಸರ್. ಆ ಗುಂಡಿಯನ್ನ ತೆಗೆದು ಆ ವಿ ಆಕಾರದ ಗುಂಡಿ ಅಷ್ಟು ಮಣ್ಣನ್ನು ಹೊರಗೆ ತೆಗೆದು ಹಾಕ್ಬೇಕು. ಅದಾದ ನಂತರ ಪ್ರತಿ ಗುಂಡೆಗಳಲ್ಲಿ ಮಗ್ಗಲು ಗೋಡೆ ಇರುತ್ತಲ್ಲ, ಆ ಮಗ್ಗಲು ಗೋಡೆಯಿಂದ ಮೇಲಿನಿಂದ ಕೆಳಭಾಗದವರೆಗೂ ಮಣ್ಣನ್ನ ಸಂಗ್ರಹಿಸ್ಕೋಬೇಕು. ಅದು ಎಲ್ಲಿವರೆಗೂ ಸಂಗ್ರಹಿಸ್ಕೋಬೇಕು ಅಂದ್ರೆ ಆ 20 ಅಥವಾ 15 ಗುಂಡಿಗಳು ಎಲ್ಲಾ ಗುಂಡಿಗಳಿಂದ ಆ ಮಣ್ಣನ್ನ ಸಂಗ್ರಹಿಸಬೇಕು ಸರ್. ಅದನ್ನ ಒಂದು ಪ್ಲಾಸ್ಟಿಕ್ ಆಳೆ ಮೇಲೆ ಆ ನೆರಳಿನಲ್ಲಿ ಒಣಗಿಸ್ಬೇಕು. ಒಣಗಿಸಿ ಅದನ್ನ 4 ಭಾಗ ಮಾಡಬೇಕು. ಈಗ 4 ಭಾಗ ಮಾಡಿ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ 2 ಭಾಗಗಳನ್ನ ತೆಗಿಬೇಕು, ಇನ್ನೆರಡು ಭಾಗಗಳನ್ನ ಉಳಿಸ್ಕೋಬೇಕು. ಅದೇ ರೀತಿ ಮಾಡ್ತಾ ನಮಗೆ 1/4 ಕೆಜಿ ಮಾದರಿ ಆದ್ರೆ ಸಾಕು. ಅಲ್ಲಿವರೆಗೂ ಬಂದ್ಮೇಲೆ ಆ ಮಾದರಿಯನ್ನ ಏನು ನಾವು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಆ 1/4 ಕೆಜಿ ಮಣ್ಣನ್ನ ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ಕೊಡಬಹುದು ಸರ್. ಮಣ್ಣು ಪರೀಕ್ಷಾ ಕೇಂದ್ರಗಳು ಎಲ್ಲಿ ಅಂದ್ರೆ ಹತ್ತಿರದ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳು ಕೃಷಿ ಇಲಾಖೆಯಲ್ಲಿ ಇರುತ್ತೆ, ಅಲ್ಲೂ ಸಹ ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬಹುದಾಗಿದೆ ಸರ್. ಈಗ ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ರೈತರಿಗೆ ಗೊತ್ತಾಗುತ್ತೆ ತಮ್ಮ ಒಂದು ಭೂಮಿಯ ಮಣ್ಣಿನ ಫಲವತ್ತತೆ ಹೇಗಿದೆ ಅಂತೇಳಿ, ಅಂದ್ರೆ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ರೈತರು ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಏನೇನು ಒಂದು ಕ್ರಮಗಳನ್ನ ಅನುಸರಿಸಿ ಮಣ್ಣಿನ ಒಂದು ಆರೋಗ್ಯನ ಕಾಪಾಡಬೇಕಾಗುತ್ತೆ? ಮಣ್ಣು ಪರೀಕ್ಷೆ ಆಧಾರದಂತೆ ಆ ಶಿಫಾರಸು ಮಾಡುತ್ತಾರೆ ಸರ್. ಆ ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ಶಿಫಾರಸು ಮಾಡ್ತಾರೆ. ಎಕ್ಸಾಂಪಲ್, ಈಗ ನೈಟ್ರೋಜನ್ ಅಂದ್ರೆ ಸಾರಜನಕ ಪ್ರಮಾಣ ಎಷ್ಟಿದೆ, 250-500 ಕೆಜಿ ಪ್ರತಿ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಅದು 250 ಕೆಜಿಗಿಂತ ಕಡಿಮೆ ಇದ್ರೆ ಶಿಫಾರಸಿಗಿಂತ 25% ರಾಸಾಯನಿಕವನ್ನು ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಅತಿ ಹೆಚ್ಚು ರಸಗೊಬ್ಬರ ಅಂದ್ರೆ ಸಾರಜನಕ ಪ್ರಮಾಣ ಇದ್ರೆ 25% ರಸಗೊಬ್ಬರವನ್ನ ಕಡಿತಗೊಳಿಸಬೇಕು ಅಂತ ಇರುತ್ತೆ. ಸೊ ಆ ಶಿಫಾರಸಿನ ಆಧಾರದ ಮೇಲೆ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಜಮೀನಿಗೆ ಹಾಕ್ತಕ್ಕಂಥದ್ದು. ಹಾಗೆ ಇತ್ತೀಚೆಗೆ ನಾವು ಅಧಿಕ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಅತಿಹೆಚ್ಚಾಗಿ ಉಪಯೋಗಿಸ್ಕೊಂತಾ ಇದೀವಿ ಸರ್. ಆದರೆ ಸಾವಯವ ಗೊಬ್ಬರಗಳು ಅಥವಾ ಸಾವಯವ ಪದಾರ್ಥಗಳನ್ನ ನಮ್ಮ ಜಮೀನಿಗೆ ಸೇರಿಸತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ. ಬರೀ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಾ ಹೋದ್ರೆ ನಮ್ಮ ಮಣ್ಣು ಮುಂದೊಂದು ದಿನ ಮಣ್ಣಿನ ಆರೋಗ್ಯ ಹದಗೆಡುತ್ತೆ. ನಮ್ಮ ಮಣ್ಣಿನಲ್ಲಿರತಕ್ಕಂತಹ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗೆ ಮಣ್ಣನ್ನ ಉತ್ಪಾದಕತೆಯ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ರೈತರು ಟನ್ ಗಂಟ್ಲೆ ಕ್ವಿಂಟಾಲ್ ಗಂಟ್ಲೆ ಗೊಬ್ಬರಗಳನ್ನ ಹಾಕ್ತಾ ಇರೋದ್ರಿಂದ ತಮ್ಮ ಉತ್ಪಾದನಾ ವೆಚ್ಚನೂ ಸಹ ಅತಿಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವು ನಮ್ಮಲ್ಲಿ ಸಿಗ್ತಕ್ಕಂತಹ ನೈಸರ್ಗಿಕವಾಗಿ ನಮ್ಮ ಹತ್ತಿರದಲ್ಲಿ ಸಿಗ್ತಕ್ಕಂತಹ ಪೋಷಕಾಂಶಗಳ ಮೂಲಗಳನ್ನ ಉಪಯೋಗಿಸ್ಕೋಬೇಕು ಸರ್. ಅಂದ್ರೆ ನಾವೀಗ ರಾಸಾಯನಿಕ ಗೊಬ್ಬರಗಳಾದ್ರೆ ದುಡ್ಡು ಕೊಡ್ತೀವಿ, ಎಲ್ಲಿಂದನ ತರ್ಕೊಂಡು ಹಾಕ್ತಿವಿ, ಬಟ್ ತಮ್ಮ ಹತ್ರನೇ ಸಿಗ್ತಕ್ಕಂತಹ ಈ ರೆಸಿಡ್ಯೂ ಅಂತ ಹೇಳ್ತೀವಿ, ಮೆಕ್ಕೆಜೋಳದ ರೌದಿ ಅಂತ ಉಳಿಯುತ್ತೆ ಅಥವಾ ಮೇವು ಉಳಿಯುತ್ತೆ, ದನಗಳು ತಿಂದಂತ ಮೇವು ಉಳಿಯುತ್ತೆ, ಅದನ್ನ ಕೊಟ್ಟಿಗೆ ಗೊಬ್ಬರ ಅಂತ ಮಾಡ್ಕೋತೀವಿ ಸರ್. ಆ ಕೊಟ್ಟಿಗೆ ಗೊಬ್ಬರವನ್ನ ನಾವು ಅದನ್ನ ಪೂರ್ತಿಯಾಗಿ ಕೊಳಿಸ್ಬೇಕು. ಈಗ ಅದನ್ನ ಪೂರ್ತಿಯಾಗಿ ಕೊಳಿಲಿಕ್ಕೆ ಏನ್ ಮಾಡ್ಬೋದು ಅಂತ ಅಂದ್ರೆ ರೆಸಿಡ್ಯೂ ಡಿಕಾಂಪೋಸರ್ ಅಂತ ಸಿಗುತ್ತೆ. ಆ ಕಾಂಪೋಸ್ಟ್ ಕಲ್ಚರ್ ಅನ್ನ ತಗೊಂಬಂದು ಸಗಣಿ ರಾಡಿಯಲ್ಲಿ ಮಿಕ್ಸ್ ಮಾಡಿ ಆ ತಿಪ್ಪೆಯಲ್ಲಿ ಎರಚೋದ್ರಿಂದ ಗೊಬ್ಬರ ಸರಿಯಾಗಿ ಕೊಳುತ್ತೆ, ನಮ್ಮ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರೆಯುತ್ತೆ. ಅದರ ಜೊತೆಗೆ ಹೊಲಗಳಲ್ಲಿ ಗಿಡ ಮರಗಳು ಇರ್ತವೆ, ಅದರ ಎಲೆ ಹಸಿರೆಲೆಗಳು ಅಂತ ಏನ್ ಹೇಳ್ತೀವಿ, ಹಸಿರೆಲೆ ಗೊಬ್ಬರ ಅದನ್ನು ಸಹ ಉಪಯೋಗಿಸ್ಕೋಬಹುದು. ಈಗ ಸಾವಯವ ಗೊಬ್ಬರದಲ್ಲಿ ವಿವಿಧ ವಿಧಗಳಿದಾವೆ. ಈಗ ಮೊದಲೇದಾಗಿ ಕೊಟ್ಟಿಗೆ ಗೊಬ್ಬರ ಅಂದ್ವಿ, ಹಸಿರೆಲೆ ಗೊಬ್ಬರ ಅಂತ ಅಂದ್ವಿ, ಅದೇ ರೀತಿಯಾಗಿ ಎರೆಹುಳ ಗೊಬ್ಬರ. ಹೀಗೆ ಈ ತರದ ಗೊಬ್ಬರಗಳನ್ನ ಬಿತ್ತನೆಗಿಂತ 15 ದಿನ ಮುಂಚೆನೆ ನಮ್ಮ ಜಮೀನಿಗೆ ಸೇರಿಸಬೇಕು ಸರ್. ಈಗ ಹಸಿರೆಲೆ ಗೊಬ್ಬರ ಅಂತ ನೋಡೋದಾದ್ರೆ, ಈಗ ಇತ್ತೀಚೆಗೆ ನಮ್ಮ ರೈತರಲ್ಲಿ ದನಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಅದ್ರ ಬದಲಾಗಿ ಆಲ್ಟರ್ನೇಟಿವ್ ಆಗಿ ರೈತ ಏನ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ ಈ ಹಸಿರೆಲೆ ಗೊಬ್ಬರ ಇದೆ ಸರ್. ಈಗ ಸೆಣಬು ಆಗಿರ್ಬೋದು, ದಯಾಂಚ ಆಗಿರ್ಬೋದು ಅಥವಾ ಗ್ಲಿರಿಸೀಡಿಯಾ, ಸೊಬಾಬಿಲ್, ಇವುಗಳನ್ನ ಸಹ ಬಳಸಬಹುದು ಸರ್. ಈಗ ಹಸಿರೆಲೆ ಗೊಬ್ಬರ ಅಂತ ನೋಡೋದಾದ್ರೆ ಇದು ನಮಗೆ ಇವಾಗ ಅನ್ಅವೈಡಬಲ್, ಅಂದ್ರೆ ನಾವ್ ಇದನ್ನ ಬಳಸಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಸೊ ಹಸಿರೆಲೆ ಗೊಬ್ಬರ ಅಂತ ನೋಡೋದಾದ್ರೆ ಹಸಿರೆಲೆ ಗೊಬ್ಬರವನ್ನ ಮೊದಲೇದಾಗಿ ಏನು ಇನ್ನ ಬಿತ್ತನೆಗೆ 2 ತಿಂಗಳ ಮುಂಚೆ ಇರುವಾಗ್ಲೇ ನಾವು ಪ್ಲಾನ್ ಮಾಡ್ಕೋಬೇಕು ಸರ್. 2 ತಿಂಗಳ ಮುಂಚೆನೆ ಬಿತ್ತನೆ ಮಾಡ್ಬೇಕು. ಆ ಬಿತ್ತನೆ ಮಾಡಿ ಅದು ಹುಲಸಾಗಿ ಬೆಳೆಯುತ್ತಲ್ಲ, ಆ ಸಂದರ್ಭದಲ್ಲಿ ರೋಟರಿ ಮಲ್ಚರ್ ಅಂತ ಹೇಳ್ತೀವಲ್ಲ ಅದನ್ನ ತಗೊಂಡು ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತೆ ಸರ್. ಸೊ ಆ ಮಣ್ಣಿನಲ್ಲಿ ಸೇರಿಸಿದ್ದಿಂದ ಹಿಡಿದು ಬಿತ್ತನೆವರೆಗೂ 15 ದಿನ ಗ್ಯಾಪ್ ಆಗುತ್ತೆ. ಸೊ 45-50 ದಿನ ಇಲ್ಲೇ ಹೋಗುತ್ತೆ. ಸೊ 15 ದಿನ ಗ್ಯಾಪ್ ಅಂದ್ರೆ ನಾವು ಮಿನಿಮಮ್ 70 ದಿನ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ಹಸಿರೆಲೆ ಗೊಬ್ಬರವನ್ನ ಬಿತ್ತನೆ ಮಾಡಿ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಸರ್. ಅದು 10-20 ಸೆಂಟಿಮೀಟರ್ ಆಳದವರೆಗೆ ಇದ್ರೆ ಸಾಕು. ತುಂಬಾ ಆಳವಾಗಿ ನಾವು ಉಳುಮೆ ಮಾಡಬಾರ್ದು ಹಸಿರೆಲೆ ಗೊಬ್ಬರಗಳನ್ನ. ಆಳವಾಗಿ ಹೋದಷ್ಟು ಪೋಷಕಾಂಶಗಳ ಲಭ್ಯತೆ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಹೊರತುಪಡಿಸಿ ಮತ್ತೇನು ಯಾವ ತರದ ಜೈವಿಕ ಗೊಬ್ಬರವನ್ನು ಉಪಯೋಗಿಸ್ಕೋಬಹುದು ಅಂತ ನೋಡೋದಾದ್ರೆ ಸರ್, ರೈತರು ನಮ್ಮಲ್ಲಿ ರೈಜೋಬಿಯಂ ಅಂತ ಸಿಗುತ್ತೆ. ರೈಜೋಬಿಯಂ ಈ ದ್ವಿದಳ ಧಾನ್ಯಗಳು ಅಥವಾ ಎಣ್ಣೆ ಕಾಳುಗಳಿಗೆ ಬಿತ್ತನೆಗಿಂತ ಮುಂಚೆ ಬೀಜೋಪಚಾರ ಮಾಡಬೇಕು ಸರ್. ಮತ್ತೆ ಈ ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ಅಸಿಟೋಬ್ಯಾಕ್ಟರ್ ಅಂತ ಬರ್ತಕ್ಕಂತ ಜೈವಿಕ ಗೊಬ್ಬರಗಳನ್ನ ನಮ್ಮ ಏಕದಳ ಧಾನ್ಯಗಳಿಗೆ ಉಪಯೋಗಿಸ್ಕೋಬಹುದು ಸರ್. ಅದೇ ರೀತಿಯಾಗಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಪೊಟ್ಯಾಸ್ ಕರಗಿಸುವ ಜೈವಿಕ ಗೊಬ್ಬರ, ಎನ್ಪಿಕೆ ಕನ್ಸೋರ್ಸಿಯಾ, ಮೈಕೋರೈಜಾ, ಈ ತರದ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ನಮ್ಮಲ್ಲಿ ಏನು ಭೂಮಿಯಲ್ಲಿರ್ತಕ್ಕಂತ ಜೈವಿಕ ಸೂಕ್ಷ್ಮ ಜೀವಿಗಳ ಪ್ರಮಾಣವನ್ನು ಸಹ ಯಥೇಚ್ಛವಾಗಿ ಹೆಚ್ಚಿಸಬಹುದು ಸರ್. ಇವನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಜೈವಿಕ ಗೊಬ್ಬರ ಅಂತ ನೋಡೋದಾದ್ರೆ, ಮೊದಲೇದಾಗಿ ಬೀಜೋಪಚಾರ. ಬೀಜೋಪಚಾರ ಅಂತಂದ್ರೆ 200 ಗ್ರಾಮ್ PSB ಅಥವಾ ಈ ರೈಜೋಬಿಯಂ ಅಂತ ಇರುತ್ತಲ್ಲ ಅವನ್ನ ಬೀಜಕ್ಕೆ ಲೇಪನ ಮಾಡ್ಬೇಕು ಸರ್. ಆಮೇಲೆ ಈ ಬೀಜೋಪಚಾರ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಸರ್, ಈಗ ಏಕದಳ ಧಾನ್ಯಗಳಾದ್ರೆ ಈಗ ಭತ್ತ ಬರುತ್ತೆ ಸರ್, ಭತ್ತವನ್ನ ಏನ್ ನಾಟಿ ಮಾಡೋ ಟೈಮಲ್ಲಿ ಸೀಡ್ಲಿಂಗ್ ಡಿಪ್ ಅಂತ ಹೇಳ್ತೀವಿ, ಅಂದ್ರೆ ಸಸಿಗಳ ಬೇರಿಗಳಿಗೆ ಉಪಚಾರ ಮಾಡತಕ್ಕಂಥದ್ದು. ಶಿಫಾರಸು ಮಾಡಿರ್ತಕ್ಕಂತಹ ಜೈವಿಕ ಗೊಬ್ಬರ ಇರುತ್ತಲ್ಲ ಸರ್, ಅದನ್ನೆಲ್ಲ ನೀರಿನಲ್ಲಿ ಕರಗಿಸಿ ಆ ಸ್ಯೂಡನ್ನ 10 ನಿಮಿಷ ಅದರಲ್ಲಿ ಇಟ್ಟು ತೆಗೆದ್ರೆ ಆ ಜೈವಿಕ ಗೊಬ್ಬರ ಅದು ಕಂಡುಕೊಳ್ಳುತ್ತೆ. ಸೊ ಅದು ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸುವಲ್ಲಿ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ಮಣ್ಣಿನ ಉಪಚಾರವನ್ನು ಸಹ ಮಾಡಬಹುದು. ಅಲ್ಲಿ ಏನಂತಂದ್ರೆ ಪ್ರತಿ ಹೆಕ್ಟರ್ಗೆ 4-5 kg PSB ಆಗಿರ್ಬೋದು, ಅಂದ್ರೆ ರಂಜಕ ಕರಗಿಸತಕ್ಕಂತ ಗೊಬ್ಬರ, ಪೊಟ್ಯಾಸ್ ಕರಗಿಸಕ್ಕಂತ ಗೊಬ್ಬರವನ್ನ ನಮ್ಮ ಮಣ್ಣಿಗೆ ಕಾಂಪೋಸ್ಟ್ ಜೊತೆ ಅಥವಾ FIM ಜೊತೆ ಮಿಕ್ಸ್ ಮಾಡಿ ಸಹ ಹಾಕ್ಬೋದು ಸರ್. ಇವು ವಿವಿಧ ವಿಧಾನಗಳು ಸರ್. ಈ ರೀತಿಯಾಗಿ ರಾಸಾಯನಿಕ ಗೊಬ್ಬರ, ನಮ್ಮಲ್ಲಿ ಸಿಗ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ನಾನಾ ರೀತಿಯ ಪೋಷಕಾಂಶಗಳ ಒಂದು ಮೂಲಗಳನ್ನ ಎಲ್ಲವನ್ನ ಸೇರಿಸಿ ರೈತ ಅಳವಡಿಸ್ಕೋಬೇಕಾಗಿದೆ. ಬರೀ ರಾಸಾಯನಿಕ ಗೊಬ್ಬರವನ್ನ ಬಳಸಿದ್ದೇ ಆದಲ್ಲಿ ನಮ್ಮ ಮಣ್ಣಿನ ಉತ್ಪಾದಕತೆ ಮಟ್ಟ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ, ಮಣ್ಣಿನ ಆರೋಗ್ಯ ದಿನೇ ದಿನೇ ಕುಸಿತ ಹೋಗುತ್ತೆ. ಆದ್ದರಿಂದ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ಎಲ್ಲಾ ಪೋಷಕಾಂಶಗಳ ಮೂಲಗಳನ್ನು ಅಳವಡಿಸಿಕೊಂಡು ಮಣ್ಣಿನ ನಿರ್ವಹಣೆ ಮಾಡ್ಬೇಕಂತ ನಾನು ರೈತರಲ್ಲಿ ಕೇಳ್ಕೊಂತೀನಿ ಸರ್. ಒಟ್ಟಾರೆ ನಾವು ಹೇಳ್ಬೇಕಂದ್ರೆ ಈಗ ನಮ್ಮ ರೈತ ಬಾಂಧವರ ಬರೀ ರಾಸಾಯನಿಕಗಳ ಮೇಲೆ ಅವಲಂಬಿತರಾಗದೆ ಅವರಿಗೆ ತಮ್ಮ ಹೊಲದಲ್ಲೇ ಏನು ಲಭ್ಯ ಇರುತ್ತವೆ, ಹಸಿರೆಲೆ ಗೊಬ್ಬರ ಇರ್ಬೋದು, ಆಮೇಲೆ ದನಗಳಿದ್ರೆ ಅದರ ಒಂದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅದ್ರ ಜೊತೆಗೆ ಅವು ಎರೆಹುಳ ಗೊಬ್ಬರನ್ನು ತಯಾರು ಮಾಡ್ಕೊಳಕ್ ಅವಕಾಶನೂ ಇರುತ್ತೆ. ಇಂತ ಒಂದು ಸೂಕ್ಷ್ಮ ಇದಂತ ಗೊಬ್ಬರಗಳನ್ನ